ಫಸ್ಟ್ ಯೂರಿಯಾ ಅಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ. ಯೂರಿಯಾ ಅಂದ್ರೆ ಒಂದು ಗೊಬ್ಬರ ಅಷ್ಟೇ, ಅದು ಗಿಡಗಳಿಗೆ ಮುಖ್ಯವಾಗಿ ಸಾರಜನಕವನ್ನು ಒದಗಿಸುತ್ತೆ. ಇಂಗ್ಲಿಷ್ ಅಲ್ಲಿ ನೈಟ್ರೋಜನ್ ಅಂತ ಕರಿತೀವಿ. ಈ ನೈಟ್ರೋಜನ್ ನ ಪಾತ್ರ ಗಿಡಗಳಿಗೆ ತುಂಬಾ ಮುಖ್ಯ. ಯಾಕೆ ಅಂತ ಅಂದ್ರೆ ಈ ದೇಶದಲ್ಲಿ ಯಾವುದೇ ರೈತ ಇರ್ಬೋದು, ಯೂರಿಯಾ ಹಾಕದೇ ಇರೋ ರೈತ ಯಾರೂ ಇಲ್ಲ. ಬೇಕಾದ್ರೆ ಲಘು ಪೋಷಕಾಂಶಗಳನ್ನ ಒದಗಿಸದೇ ಇರೋ ರೈತರು ಸಿಗ್ತಾರೆ, ಅಥವಾ ಪೊಟ್ಯಾಶ್ ಒದಗಿಸದೇ ಇರೋ ರೈತರು ಸಿಗ್ತಾರೆ, ಆದ್ರೆ ಯೂರಿಯಾ ಹಾಕದೇ ಇರೋ ರೈತರು ನಿಮ್ಗೆ ಎಲ್ಲೂ ಸಿಗಲ್ಲ. ಇದರ ಮಹತ್ವ ಏನು ಅಂತಂದ್ರೆ ಸಾರಜನಕ ಮುಖ್ಯವಾಗಿ ಪ್ಲಾಂಟ್ ಅಲ್ಲಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ, ಅದರಲ್ಲಿ ಇದರ ಪಾತ್ರ ಬಹುಮುಖ್ಯ. ಇದು ಅದರಲ್ಲಿ ಇಂಟೆಗ್ರಲ್ ಪಾರ್ಟ್ ಅಂತ ನಾವು ಒಂದು ಕರಿತೀವಿ. ಅದು ಅಲ್ದಲೇ ಅದು ಏನ್ ಮಾಡ್ತದೆ ಅಂತಂದ್ರೆ ಕ್ಲೋರೋಫಿಲ್ ಅಂತ ಇರ್ತದೆ, ಅದು ಫೋಟೋಸಿಂಥಸಿಸ್. ಆ ಕ್ರಿಯೆನ ಮಾಡಕ್ಕೆ ಅಂದ್ರೆ ಆಹಾರ ಉತ್ಪಾದನೆಯ ಕ್ರಿಯೆಯಲ್ಲಿ ಇದರ ಪಾತ್ರ ಬಹುಮುಖ್ಯವಾಗಿ ಇದೆ. ಅದು ಅಲ್ದಲೇ ಹೇಗೆ ನಮ್ಮ ಬಾಡಿಗೆ ಪ್ರೋಟೀನ್ಸ್ ಅದೆಲ್ಲ ಅವಶ್ಯಕತೆ ಇದೆಯೋ ಅದೇ ರೀತಿ ಈ ಆಹಾರ ಉತ್ಪಾದನೆಯಲ್ಲಿ ಪ್ರೋಟೀನ್ಸ್ ಅಂಶ ಇಲ್ಲ ಅಂದ್ರೆ ಗಿಡಗಳಲ್ಲಿ ಹೊಸ ಚಿಗುರು ಬರಲ್ಲ, ಮತ್ತೆ ಹೊಸ ಎಲೆಗಳು ಬರಲ್ಲ. ಅದಕ್ಕೋಸ್ಕರ ಪ್ರೋಟೀನ್ ಅಂಶವೂ ಕೂಡ ಮುಖ್ಯ. ಈ ಪ್ರೋಟೀನ್ ಅಂಶ ಹೇಗೆ ಮಾಡುತ್ತದೆ ಅಂದ್ರೆ ಅಮೈನೋ ಆಸಿಡ್ಸ್ ಇಂದ ಕೂಡಿ ಕೂಡಿ ಪ್ರೋಟೀನ್ ಅಂತ ಅಂಶವೊಂದು ತಯಾರಾಗುತ್ತದೆ. ಈ ಅಮೈನೋ ಆಸಿಡ್ ಅಲ್ಲಿ ಬಹುಮುಖ್ಯವಾಗಿ ನೈಟ್ರೋಜನ್ ಅಂಶವೇ ಜಾಸ್ತಿ ಇರ್ತದೆ. ಈ ಸಾರಜನಕ ಇಲ್ಲ ಅಂತ ಅಂದ್ರೆ ಫೋಟೋಸಿಂಥಸಿಸ್ ಆಗೋದಿಲ್ಲ ಗಿಡಗಳಲ್ಲಿ. ಇದು ಅಲ್ದಲೆ ಡಿಎನ್ಎ, ನಮ್ಮ ದೇಹ ಆಗಿರೋದು ಡಿಎನ್ಎ ಇಂದನೇ. ಈ ಡಿಎನ್ಎ ಅಲ್ಲೂ ಕೂಡ ಸಾರಜನಕ ಅಂಶ ಬಹುಮುಖ್ಯ. ಅದೇ ರೀತಿ ಗಿಡದಲ್ಲೂ ಕೂಡ ಡಿಎನ್ಎ ಇರ್ತದೆ. ಇದರಲ್ಲೂ ಸಾರಜನಕದ ಅಂಶ ಇಲ್ಲ ಅಂತ ಅಂದ್ರೆ ಈ ಡಿಎನ್ಎ ಸಿಂಥಸಿಸ್ ಆಗಲ್ಲ, ಉತ್ಪಾದನೆ ಆಗಲ್ಲ. ಅದೇ ರೀತಿ ಅಮೈನೋ ಆಸಿಡ್ಸ್ ಪ್ರೋಟೀನ್ಸ್ ಅಂತ ಅಂದಲ್ಲ, ಅದರ ಉತ್ಪಾದನೆಯೂ ಕೂಡ ಆಗಲ್ಲ. ಅದೇ ರೀತಿ ಆಹಾರದ ಉತ್ಪಾದನೆ ಕೂಡ ಆಗಲ್ಲ. ಇದ್ಯಾವುದು ಆಗದೇ ಇದ್ರೆ ಗಿಡ ಬದುಕುವುದಿಲ್ಲ. ಅದಕ್ಕೋಸ್ಕರ ಸಾರಜನಕ ಬಹುಮುಖ್ಯ. ಸಾರಜನಕ ಏನ್ ಮಾಡ್ತದೆ, ಹಾಕಿದ ತಕ್ಷಣ ಎಲೆಗಳು ಹಳದಿ ಇರೋದು ಹಸಿರಾಗಿ ಕಾಣಿಸ್ತದೆ. ಹಸಿರಾಗಿ ಯಾಕೆ ಕಾಣಿಸುತ್ತದೆ ಅಂದ್ರೆ ಅವಾಗಲೇ ನಾನು ಹೇಳಿದೆ ಕ್ಲೋರೋಫಿಲ್ ಸಿಂಥಸಿಸ್. ಈ ಕ್ಲೋರೋಫಿಲ್ ಅಂದ್ರೆ ಆಹಾರ ಉತ್ಪಾದನೆ. ಯಾವ ಯಾವ ಗಿಡಗಳು ಆಹಾರ ಉತ್ಪಾದನೆ ಮಾಡದಿರ್ತಾವೋ ಅವೆಲ್ಲವೂ ಹಸಿರಾಗಿ ಇರ್ತದೆ. ನೀವು ನೋಡಿರ್ಬೋದು ಯಾವುದೇ ಗಿಡ ಆಗಿರ್ಬೋದು ಅವೆಲ್ಲ ಹಸಿರಾಗಿರ್ತವೆ. ಯಾವುದು ಹಳದಿಯಾಗಿ ಇರ್ತದೋ ಅದೆಲ್ಲ ಚೇಂಜಸ್, ಮ್ಯೂಟೇಷನ್ ಅಂತ ಕರಿತೀವಿ, ಹೊರತು ಅದು ಗಿಡ ಪ್ರಭೇದಗಳು ಸಿಗುವುದು ಬಹಳ ಕಡಿಮೆ. ಆದ್ರೆ ನಾವು ಬೆಳೆಯುವ ಸುತ್ತಮುತ್ತಲಿನ ಗಿಡಗಳು ಎಲ್ಲವೂ ಹಸಿರಾಗಿರುವುದ ಕಾರಣ ಈ ಸಾರಜನಕದಿಂದ. ಈ ಸಾರಜನಕದ ಮಹತ್ವ ಇಷ್ಟಿದೆ. ಸಾರಜನಕ ಹೇಗೆ ಒದಗಿಸ್ಬೋದು ಗಿಡಗಳಿಗೆ ಅಂತಂದ್ರೆ ರಾಸಾಯನಿಕವಾಗಿ ಒದಗಿಸ್ಬೋದು, ಅದೇ ಯೂರಿಯಾ ಅಂತ ಕರಿತೀವಿ. ಈಗ ನಮ್ಮ ರೈತರಿಗೆ ಎಲ್ಲ ಗೊತ್ತಿರುವ ಅಚ್ಚುಮೆಚ್ಚಿನ ಹೆಸರು ಅಂದ್ರೆ ಯೂರಿಯಾ. ಇನ್ನು ಯಾವ ರೀತಿಯಲ್ಲಿ ಒದಗಿಸ್ಬೋದು ಅಂತ ಅಂದ್ರೆ ನಾವು ಸಾವಯವದ ಮೂಲಕವೂ ಒದಗಿಸಬಹುದು. ಹೇಗೆ ಸಾವಯವದ ಮೂಲಕ ಒದಗಿಸ್ತೀವಿ ಅಂತಂದ್ರೆ ಕೊಟ್ಟಿಗೆ ಗೊಬ್ಬರದ ಮುಖಾಂತರ ಒದಗಿಸಬಹುದು, ಅಥವಾ ವರ್ಮಿ ಕಾಂಪೋಸ್ಟ್ ಎರೆಹುಳ ಗೊಬ್ಬರದ ಮುಖಾಂತರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಅಥವಾ ಬೇವಿನ ಹಿಂಡಿ ಇದೆಯಲ್ಲ ಅದರಲ್ಲೂ ಕೂಡ ಸಾರಜನಕದ ಅಂಶ ಇರುತ್ತದೆ. ಈ ರೀತಿಯಾಗಿ ಹಲವು ರೀತಿಯಲ್ಲಿ ನಾವು ಸಾರಜನಕವನ್ನು ಗಿಡಗಳಿಗೆ ಒದಗಿಸಬಹುದು. ಇದು ಅಲ್ದಲೇ ಮಣ್ಣಿನಲ್ಲಿ ಅಜೆಟೋಬ್ಯಾಕ್ಟರ್ ಇರ್ತದೆ, ಅಜೋಸ್ಪಿರುಲಮ್ ಅಂತ ಇರ್ತದೆ, ರೈಸೋಬಿಯಂ ಅಂತ ಶಿಲೀಂಧ್ರಗಳು ಇರ್ತವೆ. ಈ ಶಿಲೀಂಧ್ರಗಳು ಕೂಡ ನಮ್ಮ ಹವಾಗುಣದಲ್ಲಿ ಇರುವ ಸಾರಜನಕವನ್ನು ಗಿಡಗಳಿಗೆ ಒದಗಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಬೇಳೆಕಾಳು ಬೆಳೆಗಳಾಗಿರ್ಬೋದು, ಅದಕ್ಕೆ ನಾವು ಬೀಜೋಪಚಾರ ರೈಸೋಬಿಯಂ ಇಂದ ಮಾಡಿದ್ರೆ ಅದು ಹವಾಗುಣದಲ್ಲಿರುವ ಸಾರಜನಕವನ್ನು ತೆಗೆದುಕೊಂಡು ಗಿಡಗಳಿಗೆ ಒದಗಿಸುತ್ತದೆ. ಅದೇ ರೀತಿ ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅಜೆಟೋಬ್ಯಾಕ್ಟರ್ ಅಂತ ದುಂಡಾಣು ಅಂತ ಕರಿತೀವಿ, ಆ ದುಂಡಾಣು ಈಗ ಸಾರಜನಕವನ್ನು ಅವಗುಣದಿಂದ ತೆಗೆದುಬಿಟ್ಟು ಗಿಡಗಳಿಗೆ ಒದಗಿಸ್ತದೆ. ಇದು ಅಲ್ಲದೆ ಜೋಳ ಅಥವಾ ಕಬ್ಬು ಬೆಳೆದಲ್ಲಿ ಅಜೋಸ್ಪಿರುಲಮ್ ಅಂತ ದುಂಡಾಣು ಸಿಗುತ್ತೆ. ಆ ದುಂಡಾಣುವಿನಿಂದ ಇದನ್ನು ಬೀಜೋಪಚಾರ ಮಾಡಿಸಿದರೆ ಇದು ಕೂಡ ಸಾರಜನಕವನ್ನು ಗಿಡಗಳಿಗೆ ಒದಗಿಸುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ರೀತಿಯಾಗಿ ಹಲವು ವಿಧಗಳಲ್ಲಿ ನಾವು ಸಾರಜನಕವನ್ನು ಗಿಡಗಳಿಗೆ ಒದಗಿಸಬಹುದು. ಆದರೆ ನಮ್ಮ ದೇಶದಲ್ಲಿ ಮುಖ್ಯವಾಗಿ ಸಾರಜನಕವನ್ನು ಒದಗಿಸುವ ಪಾತ್ರ ಅಥವಾ ಯಾವುದರಿಂದ ಒದಗಿಸ್ತೀವಿ ಅಂತ ಅಂದ್ರೆ ಯೂರಿಯಾದ ಮುಖಾಂತರ ಒದಗಿಸುತ್ತಿದ್ದೇವೆ. ನಮ್ಮ ದೇಶದಲ್ಲಿ ಯೂರಿಯಾ ಎಷ್ಟಿದೆ, ನಮಗೆ ಎಷ್ಟು ಬೇಕು ಅದರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 35 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಯೂರಿಯಾ ಗೊಬ್ಬರವು ಅವಶ್ಯಕತೆ ಇದೆ. ಈ 35 ಮಿಲಿಯನ್ ಮೆಟ್ರಿಕ್ ಟನ್ ಯೂರಿಯಾ ಅವಶ್ಯಕತೆಯನ್ನು 85% ಅಷ್ಟು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುತ್ತಿದ್ದೇವೆ. ಬೇರೆ ಬೇರೆ ಕಂಪನಿಗಳಿಂದ ಅವರೇ ಉತ್ಪಾದನೆ ಮಾಡುತ್ತಿದ್ದಾರೆ. ಇನ್ನು ಮಿಕ್ಕಿದ 15% ಅನ್ನು ನಾವು ಹೊರದೇಶಗಳಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೇವೆ. ಈ ರೀತಿಯಾಗಿ ನಮ್ಮ ಯೂರಿಯಾದ ಅವಶ್ಯಕತೆಯನ್ನು ಪೂರಕಗೊಳಿಸುತ್ತಿದ್ದೇವೆ. ಈ ರೀತಿಯಲ್ಲಿ ನಮಗೆ ಖರ್ಚು ತುಂಬಾ ಬರುತ್ತದೆ. ಈಗ ನಾವು ಇಂಪೋರ್ಟ್ ಮಾಡಬೇಕು ಅಂತ ಅಂದ್ರೆ ಸರ್ಕಾರಕ್ಕೆ ತುಂಬಾ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ಇದನ್ನು ತಡೆಗಟ್ಟಲು ಅಥವಾ ಇನ್ನೊಂದು ಏನು ಕೊರತೆ ಇದೆ ಅಂತಂದ್ರೆ ಈ ಒಂದು ಯೂರಿಯಾ ಚೀಲದ ತೂಕ 50 ಕೆಜಿ ತೂಗುತ್ತದೆ. ಈ 50 ಕೆಜಿ ತೂಕದ ಚೀಲವನ್ನು ಸಾಗಿಸಲು ತುಂಬಾ ಕಷ್ಟ, ಇದು ಕೊರತೆ ಅಂತ ಕರಿತೀವಿ. ಇದು ಅಲ್ದಲೆ ಮತ್ತೆ ಈಗ ರೈತರಿಗೆ ಯೂರಿಯಾ ಒಂದು ಚೀಲ 270 ರೂಪಾಯಿಗೆ ಸಿಗ್ತಾ ಇದೆ. ಆದ್ರೆ ಇದ್ರ ಒರಿಜಿನಲ್ ಕಾಸ್ಟ್ ಕಂಪನಿಗೆ ನೀವು ಕೊಡಬೇಕಾದ್ರೆ 1700 ರೂಪಾಯಿ. ಆದ್ರೆ ಸರ್ಕಾರವು ಮಿಕ್ಕಿದ ಮೊತ್ತವನ್ನು ಡೈರೆಕ್ಟ್ ಕಂಪನಿಯವರಿಗೆ ಕೊಡ್ತಾ ಇರೋದ್ರಿಂದ ನಮ್ಮ ರೈತರಿಗೆ 270 ರೂಪಾಯಿಯಲ್ಲಿ ಸಿಗ್ತಾ ಇದೆ. ಇಲ್ಲ ಅಂತ ಅಂದ್ರೆ ಯೂರಿಯಾ ಗೊಬ್ಬರದ ದರ ಬೇರೆ ಡಿಎಪಿ ಅಥವಾ ಬೇರೆ ಗೊಬ್ಬರಕ್ಕೆ ಸಮನಾಗಿ ತೂಗುತ್ತದೆ. ಇದನ್ನು ಹೆಚ್ಚು ಬಳಸುವುದರಿಂದ ನಮ್ಮ ರೈತರಿಗೆ ಸರ್ಕಾರದ ವತಿಯಿಂದ ಸಬ್ಸಿಡಿ ಸಿಗ್ತಾ ಇದೆ. ವರ್ಷದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಸರಾಸರಿಯಾಗಿ 70,000-80,000 crore ಬರೀ ಗೊಬ್ಬರದ ಸಬ್ಸಿಡಿಗೋಸ್ಕರನೇ ಅಮೌಂಟ್ನ ಬಜೆಟ್ ಅಲ್ಲಿ ರಿಲೀಸ್ ಮಾಡ್ತದೆ. ಇದು ಇಷ್ಟು ಯೂರಿಯಾದ ಒಂದು ಹಿನ್ನೆಲೆ. ಮತ್ತೆ ಈ ಯೂರಿಯಾದ ಕೊರತೆಗಳನ್ನು ನಾನು ಹೇಳಿದೆ, ಸಾಗಿಸಲು ಕಷ್ಟ, ಮತ್ತೆ ದುಡ್ಡು ಜಾಸ್ತಿ, ರೈತರಿಗೆ ಕೊಂಡುಕೊಳ್ಳಲು ತುಂಬಾ ಕಷ್ಟ ಆಗ್ತಿದೆ. ಇದಕ್ಕೋಸ್ಕರ ಇಫ್ಕೋ ಸಂಸ್ಥೆ, ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಂತ ಇದೆ. ಈ ಸಂಸ್ಥೆಯು ಸರ್ಕಾರದೊಂದಿಗೆ ಮತ್ತು ರೈತರೊಂದಿಗೆ ಸೇರಿ ನಡೆಸುವಂತಹ ಸಂಸ್ಥೆ. ಇದು ಒಂದು ಕೋಆಪರೇಟಿವ್ ಸೊಸೈಟಿ. ಇಲ್ಲಿಂದ ನ್ಯಾನೋ ಯೂರಿಯಾ ಅಂದ್ರೆ ಯೂರಿಯಾದ ಒಂದು ಪ್ರಭೇದ ಅಂತಾನೆ ಕರಿಬಹುದು, ಅದನ್ನ ಕಂಡುಹಿಡಿದಿದ್ದಾರೆ. ನ್ಯಾನೋ ಯೂರಿಯಾ ಅಂದ್ರೆ ವಿಶೇಷತೆ ಏನು, ಯೂರಿಯಾಗೂ ಇದಕ್ಕೂ ಏನು ವ್ಯತ್ಯಾಸ ಅಂತ ತಿಳಿದುಕೊಳ್ಳೋಣ. ಈಗ ನಮ್ಮ ಯೂರಿಯಾವನ್ನು ನಾವು ಯಾವುದಕ್ಕೆ ಹಾಕ್ತೀವಿ, ಮಣ್ಣಿನಲ್ಲಿ ಸೇರಿಸುತ್ತೇವೆ. ನಾವು ಮಣ್ಣಿನಲ್ಲಿ ಸೇರಿಸಿದಾಗ ಏನಾಗುತ್ತದೆ ಅಂತಂದ್ರೆ, ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಸಾಯುವಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಯಾಕೆ ಅಂತಂದ್ರೆ ಇದೆಲ್ಲ ಕಂಪನಿಯಲ್ಲಿ ಅಥವಾ ರಾಸಾಯನಿಕವಾಗಿ ನಾವು ಉತ್ಪಾದನೆ ಮಾಡಿರುತ್ತೇವೆ. ಇದನ್ನು ಮಣ್ಣಿನಲ್ಲಿ ಸೇರಿಸಿದ ತಕ್ಷಣ ಸೂಕ್ಷ್ಮ ಜೀವಿಗಳಿಗೆ ಅದರ ಜೊತೆ ಹೊಂದಿಕೊಳ್ಳಲು ಆಗುವುದಿಲ್ಲ. ಅದೊಂದು ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಬರುತ್ತದೆ. ಒಂದು ಇದು ಒಂದು ಮುಖ್ಯವಾದ ಅಂಶ. ಇದು ಅಲ್ಲದೆ ಮತ್ತೇನು ಆಗುತ್ತದೆ ಅಂತಂದ್ರೆ, ಯೂರಿಯಾ ಅಂಶವು ನೀವು ಒಂದು ಲೋಟದಲ್ಲಿ ನೀರು ತುಂಬಿಸಿಬಿಟ್ಟು ಆ ಯೂರಿಯಾ ಕಾಳುಗಳನ್ನು ಹಾಕಿ ಪರೀಕ್ಷಿಸಿ ನೋಡಿ, 2 ನಿಮಿಷದಲ್ಲಿ ನಿಮಗೆ ಯಾವುದೇ ರೀತಿಯ ಯೂರಿಯಾ ಇದೆ ಅಂತಾನೆ ಗೊತ್ತಾಗಲ್ಲ. ಆ ರೀತಿ ಕರಗುತ್ತದೆ. ಅಂದ್ರೆ ಇದು ಬೇಗವಾಗಿ ನೀರಿನಲ್ಲಿ ಕರಗುವಂತಹ ರಾಸಾಯನಿಕ ಗೊಬ್ಬರ. ಇದನ್ನು ನಾವು ಭೂಮಿಗೆ ಹಾಕಿದ ತಕ್ಷಣ ಏನಾಗುತ್ತದೆ ಅಂತಂದ್ರೆ, ಅದು ನೀರಿನ ಮಣ್ಣಿನಲ್ಲಿ ನೀರಿನ ಜೊತೆ ಕರಗಬಿಟ್ಟು ಗಿಡಗಳು ಎಷ್ಟು ತೆಗೆದುಕೊಳ್ಳುತ್ತೋ ಅಷ್ಟು ತೆಗೆದುಕೊಳ್ಳುತ್ತವೆ. ಮಿಕ್ಕಿದ ಅಂಶವು ನಮ್ಮ ಅಂತರ್ಜಲವನ್ನು ಸೇರಿತ್ತದೆ. ಈ ಅಂತರ್ಜಲ ಸೇರಿದಾಗ ಏನಾಗುತ್ತದೆ ಅಂತಂದ್ರೆ, ಅಲ್ಲಿ ನೈಟ್ರೋಜನ್ ಅಂಶ, ನೈಟ್ರೇಟ್ ಅಂತ ಕರಿತೀವಿ, ಆ ಅಂಶ ಹೆಚ್ಚಾಗುತ್ತದೆ. ಆ ಅಂಶ ಹೆಚ್ಚಾಗಿ ಅಂತರ್ಜಲ ಸೇರಿದಾಗ ನಾವು ಅದೇ ನೀರನ್ನೇ ಬೋರ್ವೆಲ್ ಮುಖಾಂತರ ಪಂಪ್ ಮಾಡ್ತೀವಿ. ಅದನ್ನೇ ಪಂಪ್ ಮಾಡಿದಾಗ ಏನಾಗುತ್ತದೆ, ಅದರ ಅಂಶ, ನೈಟ್ರೇಟ್ ಅಂಶ 10 ppm ಗಿಂತ ಜಾಸ್ತಿ ಇದ್ರೆ ಏನಾಗುತ್ತದೆ, ಆ ಮಕ್ಕಳಿಗೆ ಅದೇ ನೀರ ಅಂತ ಪಂಪ್ ಆಗಿರೋ ನೀರನ್ನ ಕುಡಿಸಿದರೆ ಏನಾಗುತ್ತದೆ ಅಂತಂದ್ರೆ, ಮೆಥಿಮೋಗ್ಲೋಬಿನೇಮಿಯಾ, ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಕರಿತೀವಿ, ಆ ಕಾಯಿಲೆ ಬರುವ ಚಾನ್ಸಸ್ ತುಂಬಾ ಇರ್ತದೆ. ಒಂದು ಇದು ಅಂಶ. ಇದು ಬಿಟ್ಟರೆ ಇನ್ನು ಏನಾಗುತ್ತದೆ ಅಂದ್ರೆ, ಯೂರಿಯಾ ನಾವು ಹಾಕ್ತಿವಿ, ಯೂರಿಯಾ ನಾನು ಹೇಳಿದಾಗೆ ಬಹುಬೇಗ ಕರಗುತ್ತದೆ. ಇದು ಯಾವ ಯಾವ ರೀತಿಯಲ್ಲಿ ಲಾಸ್ ಆಗುತ್ತದೆ ಅಂತ ನಾನು ಹೇಳ್ತೀನಿ. ಒಂದು ಸಲ ಯೂರಿಯಾವನ್ನ ಭೂಮಿಗೆ ಸೇರಿಸಿದರೆ ನಿಮಗೆ 48 ಗಂಟೆಗಳ ಅವಧಿ ಮುಗಿದ ಮೇಲೆ ಮಣ್ಣಿನಲ್ಲಿ ಹುಡುಕಿದ್ರೂ ಯೂರಿಯಾ ಅಂಶ ಸಿಗುವುದಿಲ್ಲ. ಯಾಕೆಂದ್ರೆ, ಒಂದು ಬೇಗ ಕರಗುತ್ತದೆ, ಒಂದು ಅಂತರ್ಜಲ ಸೇರುತ್ತದೆ, ಇಲ್ಲ ಗಿಡಗಳು ತೆಗೆದುಕೊಳ್ಳುತ್ತವೆ. ಇದು ಅಲ್ಲದಲ್ಲಿ ಏನಾಗುತ್ತದೆ ಅಂದ್ರೆ, ಬಿಸಿಲು ಜಾಸ್ತಿ ಇರೋ ಪ್ರದೇಶದಲ್ಲಿ ಹಾಕಿದ್ರೆ ಅದು ಆವಿಯಾಗಿ ಹೋಗುತ್ತದೆ. ಒಂದು ಇನ್ನೊಂದು, ನೀರು ನಿಂತಿರೋ ಜಾಗದಲ್ಲಿ ಅದನ್ನ ಹಾಕಿದ್ರೆ ಅದೇನಾಗ್ತದೆ ಅಂದ್ರೆ, ಡಿನೈಟ್ರಿಫಿಕೇಶನ್ ಅಂತ ಕರಿತೀವಿ. ಅದು ಮತ್ತೆ ಅವಗುಣದಲ್ಲಿ ಯೂರಿಯಾ ಅಂಶವು ಮತ್ತೆ ಅವಗುಣಕ್ಕೆ ಹೋಗಿ ಸೇರುತ್ತದೆ. ಒಂದು ಇನ್ನೊಂದು, pH ಜಾಸ್ತಿ 7 ಗಿಂತ ಜಾಸ್ತಿ ಇದೆ ಅಂತಂದ್ರೆ ವೊಲಟಲೈಸೇಷನ್ ಲಾಸ್ ಅಂತ ಕರಿತೀವಿ. ಆ ರೀತಿಯ ಲಾಸ್ ಕೂಡ ಆಗುವ ಚಾನ್ಸಸ್ ಇರುತ್ತದೆ. ಇದು ಯೂಸ್ ಮಾಡುವ ನೈಟ್ರೋಜನ್ ಯಾವುದೇ ಯೂರಿಯಾದಲ್ಲಾಗಿರ್ಬೋದು ಮತ್ತೆ ಯಾವುದೇ ರೀತಿಯ ಅಂಶದಲ್ಲಿ ನಾವು ಹಾಕಿದ್ರು ಇದು ಈ ರೀತಿಯ ನಷ್ಟಗಳಿಗೆ ಒಳಗಾಗುತ್ತದೆ. ಇದನ್ನು ಹೇಗೆ ನಾವು ತಡೆಯಬಹುದು ಅಂತ ಅಂದ್ರೆ, ನ್ಯಾನೋ ಯೂರಿಯಾ ಅಂತ ಒಂದು ಡೆವಲಪ್ ಆಗಿದೆ. ಈ ನ್ಯಾನೋ ಯೂರಿಯಾ ಅಂತಂದ್ರೆ ಏನು, ಇವಾಗ ನಾವು ಒಂದು ಕಾಳನ್ನ ತೆಗೆದುಕೊಂಡ್ರೆ ಅದು 1 mm ಇದೆ ಅಂತ ಅಂದ್ರೆ, ನ್ಯಾನೋ ಯೂರಿಯಾ ಎಷ್ಟು ಇರ್ತದೆ ಅಂತಂದ್ರೆ, 1 mm ಹೋಲಿಸಿಕೊಂಡ್ರೆ 1 × 10⁻⁶ meternಷ್ಟು ಸಣ್ಣದಾಗಿ ಮಾರ್ಪಾಟಾಗಿರುತ್ತದೆ. ಅಂದ್ರೆ ಈಗ 1 meter ಇರುವ ಒಂದು ಪದಾರ್ಥ ತೆಗೆದುಕೊಂಡ್ರೆ 1 × 10⁻⁹ meter ಅಷ್ಟು ಸಣ್ಣ ಅಂಶವಾಗಿ ಇರುತ್ತದೆ. ಈಗ ಸರಳ ಭಾಷೆಯಲ್ಲಿ ಹೇಳಬೇಕಾದ್ರೆ, ನ್ಯಾನೋ ಮೆಟೀರಿಯಲ್ಸ್ ಅಥವಾ ನ್ಯಾನೋ ಯೂರಿಯಾ ಯಾವುದೇ ಆಗಿರ್ಬೋದು, ಅದನ್ನ ಯಾವಾಗ ನ್ಯಾನೋ ಅಂತ ಕರಿತೀವಿ ಅಂತ ಅಂದ್ರೆ, ಅದರ ಪಾರ್ಟಿಕಲ್ ಸೈಜ್ ಅಂತ ಕರಿತೀವಿ. ಅದರ ದಪ್ಪ 100 nanometer ಗಿಂತ ಕಡಿಮೆ ಇದ್ದಾಗ ಅದನ್ನು ನ್ಯಾನೋ ಅಂತ ಕರಿತೀವಿ. ಸೊ ಈ ನ್ಯಾನೋ ಯೂರಿಯಾದಲ್ಲಿ ಏನಿರುತ್ತದೆ, ಇದರ ವಿಶೇಷತೆ ಏನು ಅಂತ ಅಂದ್ರೆ, ಇದು 1/2 liter ಬಾಟಲ್ ಆಗಿರುತ್ತದೆ. ಈ 1/2 liter ಬಾಟಲಿನಲ್ಲಿ ಸರಿಸುಮಾರು ನಮಗೆ 40,000 ppm ನಷ್ಟು ನೈಟ್ರೋಜನ್ ಅಂಶ ಇರ್ತದೆ. ಈಗ 40,000 ppm ಅಂದ್ರೆ ರೈತರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಆಗ್ಬಹುದು. 40,000 ppm ಅಂತ ಅಂದ್ರೆ 4% ಅಂತ ಹೇಳ್ಬಹುದು. ಯಾವುದೇ ಒಂದು ಔಷಧಿ ಅಥವಾ ಏನೇ ಸಿಂಪರಣೆ ಮಾಡಬೇಕಾದ್ರೂ ಪರ್ಸೆಂಟೇಜ್ ಅಲ್ಲಿ ಹೇಳ್ತಾರೆ, 2% ಸ್ಪ್ರೇ ಮಾಡಿ, 0.2% ಸ್ಪ್ರೇ ಮಾಡಿ ಅಂತ. ಇದು ಅದೇ ರೀತಿ ಇದರಲ್ಲಿ ಎಷ್ಟಿರುತ್ತದೆ ಅಂತಂದ್ರೆ, 4% ಅಷ್ಟು ನೈಟ್ರೋಜನ್ ಅಂಶ ಇರುತ್ತದೆ. 4% ಅಂದ್ರೆ ಲೆಕ್ಕ ಹಾಕ್ಬಹುದು ನೀವು, 100 ml ಅಲ್ಲಿ ಎಷ್ಟಿರ್ತದೆ ಅಂದ್ರೆ 4 gram ಇರ್ತದೆ. 1/2 liter ಎಷ್ಟಿರ್ತದೆ ಅಂದ್ರೆ 20 gram ನೈಟ್ರೋಜನ್ ಅಂಶ ಸಿಗ್ತದೆ. ಅದೇ ರಾಸಾಯನಿಕ ಗೊಬ್ಬರ ತೆಗೆದುಕೊಂಡ್ರೆ ಅದರಲ್ಲಿ ಚೀಲದ ಮೇಲೆ 46 ಅಂತ ಬರೆದಿರ್ತಾರೆ. ಅದು 46 ಅಂತ ಅಂದ್ರೆ ಏನು ಅಂದ್ರೆ, ಪ್ರತಿ 100 ಕೆಜಿಗೆ 46 ಕೆಜಿಯಷ್ಟು ಸಾರಜನಕ ನೈಟ್ರೋಜನ್ ಅನ್ನು ಒದಗಿಸುತ್ತದೆ. ಅದೇ ನೀವು ತಗೊಳ್ಳುವುದು ಆಲ್ಮೋಸ್ಟ್ ಅದು 45 ಕೆಜಿ ಚೀಲ. ಅದು 50 ಕೆಜಿ ಚೀಲ ಮುಂಚೆ ಇತ್ತು, ಇವಾಗ 45 ಕೆಜಿ ಚೀಲ ಮಾಡಿದ್ದಾರೆ. ಈಗ ಅದು 45 ಕೆಜಿ ಚೀಲ ಎಷ್ಟು ತೂಕ್ತದೆ ಅಂದ್ರೆ ಅದು ಆಲ್ಮೋಸ್ಟ್ 46ರಲ್ಲಿ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 23 ಕೆಜಿಯಷ್ಟು ಸಾರಜನಕವನ್ನು ಒದಗಿಸುತ್ತದೆ. ಇವಾಗ ಅದು 45 ಕೆಜಿ ಚೀಲ ಯಾಕೆ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಯೂರಿಯಾ ನಾನು ಹೇಳಿದ ಹಾಗೆ ಈ ರೀತಿಯಾದ ಲಾಸಸ್ ಅಂದ್ರೆ ನಾವು ಹಾಕಿದ ತಕ್ಷಣ ಎಲ್ಲ ಕಳೆದು ಹೋಗ್ತಿತ್ತು. ಅದನ್ನ ತಡೆಗಟ್ಟಲು ಫಸ್ಟ್ ಕೇಂದ್ರ ಸರ್ಕಾರದವರು ಏನ್ ಮಾಡಿದ್ರು, ನೀಮ್ ಕೋಟೆಡ್ ಯೂರಿಯಾ, ಬೇವು ಲೇಪಿತ ಯೂರಿಯಾವನ್ನು ಕಂಡುಹಿಡಿದ್ರು. ಅವಾಗ ಏನಾಯ್ತು ಅಂದ್ರೆ 50 ಕೆಜಿ ಚೀಲ ಇದ್ದಿದ್ದು 45 ಕೆಜಿ ಚೀಲಕ್ಕೆ ಮಾರ್ಪಾಡಾಯ್ತು. ಈ 45 ಕೆಜಿ ಚೀಲ ಅದೇ 23 ಕೆಜಿಯಷ್ಟು ಒದಗಿಸುತ್ತದೆ. ಯಾಕೆ ಅಂತಂದ್ರೆ ಬೇವು ಲೇಪಿತ ಮಾಡಿರೋದ್ರಿಂದ ಅದು ಸ್ಲೋ ಆಗಿ ರಿಲೀಸ್ ಆಗ್ತಾ ಹೋಗ್ತದೆ. ಹೊಸದಾಗಿ ಕಂಡುಹಿಡಿದಿರೋದೇನು ಅಂದ್ರೆ ನ್ಯಾನೋ ಯೂರಿಯಾ. ಈ ನ್ಯಾನೋ ಯೂರಿಯಾವನ್ನು ಯಾವಾಗ ಯಾವಾಗ ಯೂಸ್ ಮಾಡಬಹುದು, ಉಪಯೋಗಗಳು ಏನು ಅಂತಂದ್ರೆ ಮಣ್ಣಿನಲ್ಲಿ ಚೀಲದ ಯೂರಿಯಾವನ್ನು ಯೂಸ್ ಮಾಡ್ತೀವಿ, ಅದು ಹಾಕಿದ ತಕ್ಷಣ ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳು ಸಾಯುತ್ತದೆ. ಆದ್ರೆ ನ್ಯಾನೋ ಯೂರಿಯಾವನ್ನು ಮಣ್ಣಿಗೆ ಸೇರಿಸುವುದಿಲ್ಲ, ಇರೋದೇ 1/2 ಲೀಟರ್. 1/2 ಲೀಟರ್ ಬಾಟಲ್ 45 ಕೆಜಿ ಚೀಲ ಯೂರಿಯಾ ತೆಗೆದುಕೊಂಡು ಬರುತ್ತಿರಲ್ಲ, ಅದಕ್ಕೆ ಸರಿಸಮವಾಗಿ ಇರುತ್ತದೆ. ಅದರಲ್ಲಿ 23 ಕೆಜಿಯಷ್ಟು ನಿಮಗೆ ಸಾರಜನಕ ಒದಗಿಸುತ್ತದೆ. ಇದರಲ್ಲಿ 4% ಅಂದ್ರೆ 40,000 ppm, ಇದು ಆಲ್ಮೋಸ್ಟ್ ನಿಮಗೆ 20 ಗ್ರಾಮಿನಷ್ಟು ಸಾರಜನಕವನ್ನು ಒದಗಿಸುತ್ತದೆ. ನೀವು ಕೇಳಬಹುದು 23 ಕೆಜಿ ಮತ್ತೆ 20 ಗ್ರಾಮ್ ಸರಿ ತೂಗುತ್ತಾ ಅಂತ. ನೀವು ಅದನ್ನು ಮಣ್ಣಿಗೆ ಸೇರಿಸ್ತೀರಾ, ಮಣ್ಣಿಗೆ ಸೇರಿಸಿದಾಗ ಎಲ್ಲದನ್ನು ಗಿಡಗಳು ತೆಗೆದುಕೊಳ್ಳಲ್ಲ. ಗಿಡ ತೆಗೆದುಕೊಳ್ಳುವುದು ಕೇವಲ 30-40% ಅಷ್ಟೇ. ನೀವು 100 ಕೆಜಿ ಹಾಕಿದ್ರೆ ನಿಮಗೆ 30% ಅಷ್ಟೇ ಎಫಿಷಿಯನ್ಸಿ ಆಗಿ ಸಿಗುತ್ತದೆ. ಅದೇ ರೀತಿ ನ್ಯಾನೋ ಯೂರಿಯಾದಲ್ಲಿ ಎಷ್ಟು ಎಫಿಷಿಯನ್ಸಿ ಇದೆ ಅಂತ ಅನ್ಕೊಂಡ್ರೆ ಸರಿ ಸುಮಾರು 80%ರಷ್ಟು ನಮಗೆ ಎಫಿಷಿಯನ್ಸಿ, ನಾವು ಹಾಕಿರೋದ್ರಲ್ಲಿ 80% ಅನ್ನು ತೆಗೆದುಕೊಳ್ಳುತ್ತದೆ. ಯಾಕೆ ತೆಗೆದುಕೊಳ್ಳುತ್ತದೆ ಅಂದ್ರೆ ನಾವು ಡೈರೆಕ್ಟ್ ಗಿಡಗಳ ಮೇಲೆ ಸ್ಪ್ರೇ ಮಾಡ್ತೀವಿ. ಒಂದು ಡೈರೆಕ್ಟ್ ಗಿಡಗಳು ಸ್ಪ್ರೇ ಮಾಡೋದ್ರಿಂದ ಏನ್ ಅಡ್ವಾಂಟೇಜ್ ಅಂತಂದ್ರೆ, ಉಪಯೋಗ ಏನು ಅಂದ್ರೆ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಹಾಳಾಗೋದಿಲ್ಲ. ಎರಡನೇದು ಮತ್ತೆ ಅದು ಎಕ್ಸೆಸ್ ಅಂದ್ರೆ ಯೂರಿಯಾನ್ ಅನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಅಂತರ್ಜಲ ಸೇರಿ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನೊಂದು ಏನು ಅಂತ ಅಂದ್ರೆ ವಾಯುಮಾಲಿನ್ಯ ಮತ್ತೆ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ, ಕ್ಲೈಮೇಟ್ ಚೇಂಜ್ ಅವಗುಣ ಬದಲಾವಣೆ ಅಂತ ಕರಿತಾ ಇದೀವಿ, ಅದನ್ನು ಕೂಡ ತಡೆಗಟ್ಟಬಹುದು. ಯಾಕೆಂದ್ರೆ ನಾವು ಡೈರೆಕ್ಟ್ ಆಗಿ ಸ್ಪ್ರೇ ಮಾಡೋದ್ರಿಂದ ಡೈರೆಕ್ಟ್ ಆಗಿ ಗಿಡಗಳು ಅಬ್ಸರ್ವ್ ಮಾಡ್ತವೆ. 500 ml ಸ್ಪ್ರೇ ಮಾಡಿದ್ರೆ 500 ml ಅಲ್ಲಿ 400 ml ತೆಗೆದುಕೊಂಡು ಹೋಗುತ್ತೆ, ಇನ್ನು 100 ml ಅದು ಎಫಿಷಿಯನ್ಸಿ ನಾನು ಹೇಳಿದ್ನಲ್ಲ 80% ಅಷ್ಟು. 500 ಅಲ್ಲಿ 400 ml ತಗೊಂಡು ಇನ್ನು 100 ml ಉಳಿದ್ರೆ ಇನ್ನು ಎಷ್ಟು ಗ್ರಾಮ್ ಉಳಿತು, 4 ಗ್ರಾಮ್ ನೈಟ್ರೋಜನ್ ಉಳಿತು. ಈ 4 ಗ್ರಾಮ್ ನೈಟ್ರೋಜನ್ ನಿಮಗೆ ಯಾವುದೇ ರೀತಿಯ ತೊಂದರೆಯನ್ನು ಉಂಟು ಮಾಡುವುದಿಲ್ಲ. ಅದೇ ನೀವು ಅಲ್ಲಿ 23 ಕೆಜಿ ಹಾಕಿದ್ರೆ ನಿಮ್ ಗಿಡಗಳು ತೆಗೆದುಕೊಳ್ಳೋದು ಬರೀ 5-7 ಕೆಜಿ, ಅವಾಗ ಮಿಕ್ಕಿದ ನೈಟ್ರೋಜನ್ ಅಂಶ, ಸಾರಜನಕದ ಅಂಶ ನಿಮ್ಮ ಅವಗುಣವನ್ನು ಹಾಳು ಮಾಡುತ್ತದೆ ಮತ್ತು ನಿಮ್ಮ ನೀರನ್ನು ಹಾಳು ಮಾಡುತ್ತದೆ ಮತ್ತೆ ನಿಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡುತ್ತಾ ಬರುತ್ತದೆ. ಇದು ನ್ಯಾನೋ ಯೂರಿಯಾದ ಒಂದು ಅಡ್ವಾಂಟೇಜ್. ನ್ಯಾನೋ ಯೂರಿಯಾ ಹಾಕೋದ್ರಿಂದ ಹೆಂಗೆ ನಮಗೆ ಲಾಭ ಅಂತ ಅಂದ್ರೆ, ಇದು ಒಂದು ನೈಸರ್ಗಿಕವಾಗಿ ಆಯಿತು. ಈಗ ರೈತರ ಲೆಕ್ಕದಲ್ಲಿ ಬಂದ್ರೆ ನ್ಯಾನೋ ಯೂರಿಯಾದ ಒಂದು 500 ml ಬಾಟಲಿ 240 ರೂಪಾಯಿಗಳು ಆಗಿರುತ್ತದೆ. ಈ 240 ರೂಪಾಯಿ ಬಾಟಲು ಆದ್ರೆ ನಾವು ತೆರುವ ಈಗ ಯೂರಿಯಾ ಇದು 270 ರೂಪಾಯಿ ಇದೆ ಒಂದು ಚೀಲಕ್ಕೆ, 30 ರೂಪಾಯಿ ನಮಗೆ ಉಳಿತಾಯ ಆಯ್ತು. ಸೊ ನೀವು ಕೇಳಬಹುದು ಇದಕ್ಕೆ ಸ್ಪ್ರೇ ಮಾಡಬೇಕು ಅಂತ ಅಂದ್ರೆ, ನೀವು ಅದೇ ಯೂರಿಯಾ ಗೊಬ್ಬರ ಚೆಲ್ಬೇಕಾದ್ರೆ ನೀವು ಅದನ್ನ ಅದೇ ಕೂಲಿ ಕಾರ್ಮಿಕರು ಅವರೇ ಬೇಕಾಗಿರ್ತಾರೆ, ಇದಕ್ಕೂ ಅದೇ ಕೂಲಿ ಕಾರ್ಮಿಕರು, ಅಷ್ಟೇ ಸಮಯವನ್ನು ಹಿಡಿತದೆ. ಮತ್ತೆ ಏನಾಗುತ್ತದೆ ಅಂತ ಅಂದ್ರೆ, ನೀವು ಯೂರಿಯಾವನ್ನು ಯಾವಾಗ ಹಾಕ್ತೀರಾ, ಒಂದು ಭತ್ತ ಬೆಳೆದು 30 ದಿನಗಳ ನಂತರ ಮೇಲ್ಗೊಬ್ಬರವಾಗಿ ಕೊಡ್ತೀರಾ, ಮತ್ತೆ ನೆಕ್ಸ್ಟ್ 60 ದಿನಗಳ ನಂತರ ಮತ್ತೆ ಇನ್ನೊಂದು ರೌಂಡ್ ಮೇಲ್ಗೊಬ್ಬರವಾಗಿ ಕೊಡ್ತೀರಾ. ಅವಾಗ ನೀವು ಕೊಡೋದೇನು, ಬರೀ ಯೂರಿಯಾವನ್ನೇ ಕೊಡ್ತೀರಾ. ಅದೇ ನೀವು ಭೂಮಿಗೆ ಹಾಕುವ ಬದಲು ಈ ನ್ಯಾನೋ ಯೂರಿಯಾ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಇಳುವರಿಯಲ್ಲಿ 8-10% ಅಷ್ಟು ಹೆಚ್ಚಳವನ್ನು ಕಾಣ್ತೀರಾ. ಇದು ಭತ್ತದಲ್ಲಿ ಪ್ರೂವ್ ಆಗಿದೆ. ಮತ್ತೆ ಈಗ ನೀವು ಕಾಫಿಯಲ್ಲಿ ಕೇಳಬಹುದು, ಕಾಫಿಯಲ್ಲಿ ಹೇಗೆ ಇದು ವರ್ಕ್ ಆಗುತ್ತಾ ಹೇಗೆ ಅಂತ. ಕಾಫಿಯಲ್ಲಿ ಈಗ ರಿಸರ್ಚ್ ನಡೀತಾ ಇದೆ. ಸೊ ಕಾಫಿ ಹೇಗೆ ಬೆಳೆ ಅಂತ ಅಂದ್ರೆ, ಈ ಸೆಪ್ಟೆಂಬರ್ನಲ್ಲಿ ನಾವು ಸ್ಪ್ರೇ ಮಾಡಿದ್ರೆ ಅದು ಹೂವಾಗೋದು ನೆಕ್ಸ್ಟ್ ಫೆಬ್ರವರಿ 2023ರಲ್ಲಿ, ಅದು ಮತ್ತೆ ಕಾಯಿ ಬಿಡೋದು ನಮಗೆ 2024 ಅಲ್ಲಿ ಕಾಯಿ ಬಿಡುತ್ತೆ. ಅಂದ್ರೆ ನಾವು ಇವಾಗ ಸ್ಪ್ರೇ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಅದು ರಿಸಲ್ಟ್ ಬರಕ್ಕೆ ಆಲ್ಮೋಸ್ಟ್ 1.5 ವರ್ಷವನ್ನು ತೆಗೆದುಕೊಳ್ಳುತ್ತದೆ. ಸೊ ಇವಾಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋದ್ರಿಂದ ಇದರ ಮೇಲೆ ಸಂಶೋಧನೆ ನಡೀತಾ ಇದೆ. ಆದ್ರೆ ಭತ್ತದಲ್ಲಿ 10% ಇಳುವರಿಯನ್ನು ನಾವು ಹೆಚ್ಚಾಗಿ ಕಂಡುಕೊಳ್ಳಬಹುದು, ಆದ್ರೆ ಕಡಿಮೆ ಖರ್ಚಿನಲ್ಲಿ. ಮತ್ತೆ ನಮ್ಮ ಅವಗುಣವನ್ನು ನಾವು ಹಾಳು ಮಾಡದೇ ಇರುವ ರೀತಿಯಲ್ಲಿ ನಮ್ಮ ಭೂಮಿಯನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು, ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಇಷ್ಟು ನಮ್ಮ ನ್ಯಾನೋ ಯೂರಿಯಾದ ಒಂದು ಮಹತ್ವ. ನ್ಯಾನೋ ಯೂರಿಯಾವನ್ನ ಯಾವಾಗ ಸಿಂಪರಣೆ ಮಾಡಬೇಕು, ಮತ್ತೆ ಯಾವ ಪ್ರಮಾಣದಲ್ಲಿ ನೀರಿಗೆ ಎಷ್ಟು ಪ್ರಮಾಣದಲ್ಲಿ ಹಾಕೊಳ್ಬೇಕು, ಮತ್ತೆ 1 ಎಕರೆ ಪ್ರದೇಶಕ್ಕೆ ಎಷ್ಟು ದ್ರಾವಣ ಬೇಕಾಗ್ತದಂತ ಹೇಳ್ತೀರಿ? ನಾವು ತರುವ ಮಾಮೂಲಿ ಯೂರಿಯಾ ಅಂದ್ರೆ ಅವಾಗಿನ ಕಾಲದಿಂದ ಉಪಯೋಗಿಸ್ಕೊಂತ ಬಂದಿರುವ ಚೀಲದ ಯೂರಿಯಾ ಮತ್ತೆ ಈ ಒಂದು 500 ml ನ್ಯಾನೋ ಯೂರಿಯಾ ಎರಡು ಈಕ್ವಲ್ ಅಂದ್ರೆ ಸಮಾನ ಆಗಿ ತೂಗುತ್ತದೆ. ಇದು ಎಷ್ಟು ಸಾರಜನಕವನ್ನು ಒದಗಿಸುತ್ತದೆ ಇದು ಕೂಡ ಅಷ್ಟೇ ಸಾರಜನಕವನ್ನು ಒದಗಿಸುತ್ತದೆ. ಇದು 500 ml ಅನ್ನು ಒಂದು ಬ್ಯಾರಲ್ ಅಂದ್ರೆ 200 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ 1 ಎಕರೆಗೆ ಸಿಂಪಡಿಸಬಹುದು. ಇದನ್ನು ಹೇಗೆ ಸಿಂಪಡಿಸಬಹುದು ಅಂತಂದ್ರೆ ಮೂಲ ಗೊಬ್ಬರವಾಗಿ ಕೊಡಲು ಸಾಧ್ಯವಿಲ್ಲ. ಯಾಕೆಂದ್ರೆ ಮೂಲ ಗೊಬ್ಬರದಲ್ಲಿ ನಾವು ಯೂರಿಯಾದ ಜೊತೆ DAP ಉಪಯೋಗಿಸ್ತೀವಿ, ರಾಕ್ ಫಾಸ್ಫೇಟ್ ಉಪಯೋಗಿಸ್ತೀವಿ, MOP ಉಪಯೋಗಿಸ್ತೀವಿ. ಆದ ಕಾರಣ ಇದು ಲಿಕ್ವಿಡ್ ಆಗಿರುವುದರಿಂದ ಇದನ್ನು ನಾವು ಆ ಟೈಮಲ್ಲಿ ಸ್ಪ್ರೇ ಮಾಡಕ್ ಹೋದ್ರೆ ನಮಗೆ ಖರ್ಚು ವೆಚ್ಚ ಜಾಸ್ತಿ ಆಗ್ಬಿಡುತ್ತೆ. ಅದೇ ನಾವು ಖರ್ಚು ವೆಚ್ಚ ಕಡಿಮೆ ಮಾಡಿ ಇಳುವರಿ ಜಾಸ್ತಿ ತೆಗಿಬೇಕು ಅಂತಂದ್ರೆ ಇದನ್ನು ನಾವು ಯಾವಾಗ ಮೇಲ್ಗೊಬ್ಬರವಾಗಿ ಕೊಡ್ತಾ ಹೋಗ್ತೀವಿ. ಈಗ ನಾನು ಭತ್ತದಲ್ಲಿ ಹೇಳಿದ ಹಾಗೆ ನಾಟಿ ಮಾಡಿದ 30 ಮತ್ತು 60 ದಿನಗಳ ನಂತರ ಆವಾಗ ನಾವು ಇದನ್ನು ಉಪಯೋಗಿಸೋದ್ರಿಂದ ನಮ್ಮ ಖರ್ಚು ಕಡಿಮೆ ಆಗುತ್ತದೆ ಮತ್ತೆ ನಮಗೆ 8-10% ಇಳುವರಿಯನ್ನು ಹೆಚ್ಚು ಪಡೆಯಲು ಸಾಧ್ಯ ಮತ್ತು ನಮ್ಮ ಮಣ್ಣು ಆರೋಗ್ಯ ಮತ್ತು ಅವಗುಣದ ಎಲ್ಲವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬಹುದು. ನ್ಯಾನೋ ಯೂರಿಯಾವನ್ನ ಸಿಂಪರಣೆ ಮಾಡಿದ್ರೆ ಮನುಷ್ಯರಿಗೇನು ತೊಂದರೆ ಆಗೋದಿಲ್ವಾ? ಈಗ ಕೀಟನಾಶಕ ರೋಗನಾಶಕಗಳನ್ನ ಸಿಂಪರಣೆ ಮಾಡುವಾಗ ಅದರ ವಾಸನೆ ತೆಗೆದುಕೊಂಡ್ರೆ ಹಾನಿ ಆಗ್ತದೆ ಅನ್ನೋ ತರ ಮಾತಾಡ್ತಾರಲ್ಲ, ಇಲ್ಲಿ ಹೇಗೆ? ಸರ್, ನಮ್ಮ ದೇಹಕ್ಕೆ ಯಾವಾಗ ಹಾನಿ ಆಗುತ್ತೆ ಅಂತಂದ್ರೆ ಅದರಲ್ಲಿ ಸರ್ಟೈನ್ ಕೆಮಿಕಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಯಾವುದರಲ್ಲಿ ಕಾರ್ಬನ್ ಅಂಶ ಇರುತ್ತದೆ ಅದೆಲ್ಲವೂ ನಾವು ರಾಸಾಯನಿಕ ಅಂತಾನೆ ಕರಿತೀವಿ. ಈಗ ನೀಮ್ ಅನ್ನು ನಾವು ಯಾವುದರಲ್ಲಿ ಕಾರ್ಬನ್ ಅಂಶ ಇರುತ್ತದೆ ಅದನ್ನು ನಾವು ಸಾವಯವ ಅಂತ ಕರಿತೀವಿ. ಸೊ ಈಗ ನೀಮ್ ಅಲ್ಲಿ ಅದರಲ್ಲೂ ಕೂಡ ಸಾವಯವದ ಅಂಶ ಇರುತ್ತದೆ. ಸೊ ಅದೇ ರೀತಿ ಗ್ಲೈಫೋಸೆಟ್ ಆಗಿರ್ಬೋದು, ಪ್ಯಾರಾಕ್ವಾಟ್ ಆಗಿರ್ಬೋದು, ರೌಂಡಪ್ ಅಂತ ನಾವು ಹೊಡಿತೀವಲ್ಲ ಅದರಲ್ಲೂ ಕಾರ್ಬನ್ ಅಂಶ ಇರುತ್ತದೆ ಅದನ್ನು ನಾವು ಸಾವಯವ ಅಂತ ಕರಿತೀವಿ. ಆದ್ರೆ ಇದರಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ ಇವೆಲ್ಲ ಕಂಪನಿಯಲ್ಲಿ ತಯಾರಾಗಿರುವಂತಹ ಸಾವಯವ ಅಂಶಗಳು. ಸೊ ಇದನ್ನು ನಾವು ತೆಗೆದುಕೊಂಡು ನಮ್ಮ ಭೂಮಿಯಲ್ಲಿ ಸಿಂಪರಣೆ ಮಾಡಿದ್ರೆ ನಮ್ಮ ದೇಹಕ್ಕೂ ಹಾನಿ, ಭೂಮಿಗೂ ಹಾನಿ ಮತ್ತು ನಮ್ಮ ಅಂತರ್ಜಲವೂ ಕೂಡ ಕಲುಷಿತಗೊಳ್ಳುತ್ತದೆ. ಅದೇ ಈಗ ಈ ನ್ಯಾನೋ ಯೂರಿಯಾ ಹೇಗೆ ಉತ್ಪಾದನೆ ಆಗುತ್ತದೆ, ಇದರಲ್ಲಿ ಫಸ್ಟ್ ಸಾರಜನಕ ತೆಗೆದುಕೊಳ್ಳುತ್ತಾರೆ ಮತ್ತೆ ಹೈಡ್ರೋಜನ್ ಗ್ಯಾಸ್ ಅಂತ ಇರುತ್ತದೆ. ಇದೆರಡನ್ನು ನಾವು ಹೈ ಟೆಂಪರೇಚರ್ ಮತ್ತೆ ಪ್ರೆಷರ್ ನಲ್ಲಿ ರಿಯಾಕ್ಟರ್ ನಲ್ಲಿ ಇದ್ ಮಾಡ್ತೀವಿ ಕೆಟಲಿಸ್ಟ್ ಅಲ್ಲಿ. ಅವಾಗ ಅಮೋನಿಯಾ ಅಂತ ಉತ್ಪಾದನೆ ಆಗುತ್ತದೆ. ಆ ಅಮೋನಿಯಾನು ಕಾರ್ಬನ್ ಡೈಆಕ್ಸೈಡ್ ಜೊತೆ ಮಿಶ್ರಣ ಮಾಡಿದಾಗ ಯೂರಿಯಾದ ಅಂಶ ಬರುತ್ತದೆ. ಇದು ಸಿಂಪರಣೆ ಮಾಡಿದಾಗ ನಮ್ಮ ದೇಹಕ್ಕೆ ಯಾವುದೇ ರೀತಿ ಹಾನಿ ಉಂಟು ಮಾಡುವುದಿಲ್ಲ. ನಾನು ಆವಾಗಲೇ ಹೇಳಿರುವ ರೀತಿ ಹಳೆ ಕಾಲದ ಚೀಲದ ಯೂರಿಯಾ ಯೂಸ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಮಣ್ಣು ಹಾಳಾಗ್ತಿತ್ತು, ಸೂಕ್ಷ್ಮ ಜೀವಿಗಳು ಸಾಯ್ತಾ ಇತ್ತು. ಯಾಕೆ ಅಂತ ಅಂದ್ರೆ ಅದು ರಾಸಾಯನಿಕ. ನಮ್ಮ ಮೇಲೆ ಆಸಿಡ್ ಸಿಂಪರಣೆ ಮಾಡಿದ್ರೆ ನಮ್ಮ ದೇಹದ ಚರ್ಮ ಹೇಗೆ ಸುಡುತ್ತದೋ ಅದೇ ರೀತಿ ಸೂಕ್ಷ್ಮ ಜೀವಿಗಳಿಗೂ ನಾವು ಯೂರಿಯಾ ಹಾಕಿದಾಗ ಅದೇ ರೀತಿಯಾದ ಅನುಭವ ಆಗುತ್ತದೆ. ಇನ್ನೊಂದೇನು ಅಂತಂದ್ರೆ ಮಣ್ಣಿನಲ್ಲಿ ಅಂತರ್ಜಲವನ್ನು ಸೇರುವುದು ಬೇಗ ಕರಗ್ಬಿಟ್ಟು. ಆದ್ರೆ ಈ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿಯಾದ ಅಂತರ್ಜಲ ಸೇರಲು ಬಿಡ್ತಾ ಇಲ್ಲ. ಯಾಕಂದ್ರೆ 80% ಎಫಿಷಿಯನ್ಸಿ ಇದೆ. ಅಂತರ್ಜಲ ಸೇರ್ತಿಲ್ಲ, ಭೂಮಿಗೆ ಮಣ್ಣು ಹಾಳಾಗ್ತಿಲ್ಲ, ಮತ್ತೆ ಇದು ಯಾವುದೇ ರೀತಿಯ ನಷ್ಟವೂ ಕೂಡ ಆಗ್ತಿಲ್ಲ. ಬಿಸಿಲು ಇದ್ದಾಗ ನಾರ್ಮಲ್ ಯೂರಿಯಾ ಯೂಸ್ ಮಾಡಿದ್ರೆ ಆವಿಗೆ ಹೋಗುತ್ತದೆ, ನಷ್ಟ ಆಗುತ್ತೆ ಅಂತ. ಆದ್ರೆ ಇದು ಆವಿಗೆ ಹೋಗೋದೇ ಇಲ್ಲ. ಯಾಕಂದ್ರೆ ಅವು ಸ್ಪ್ರೇ ಮಾಡಿದ್ದೆಲ್ಲವೂ ಗಿಡಗಳು ಯಾಕೆ ಅಬ್ಸರ್ವ್ ಮಾಡ್ಕೋತವೆ? ಇದು ನ್ಯಾನೋ ಮೆಟೀರಿಯಲ್, less than 100 nanometer ಇರ್ತದೆ. ಮತ್ತೆ ಗಿಡದ ಎಲೆ ಮೇಲೆ ಸ್ಟೊಮ್ಯಾಟ್ ಅಂತ ಕರಿತೀವಿ, ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತದೆ. ನಾವು ಹಾಕಿದ್ದೆಲ್ಲ ಸೀದಾ ಗಿಡಗಳು ತೆಗೆದುಕೊಳ್ಳೋದ್ರಿಂದ ನಮಗೂ ಯಾವುದೇ ರೀತಿ ಹಾನಿ ಆಗುವುದಿಲ್ಲ, ಮಣ್ಣಿಗೂ ಆಗುವುದಿಲ್ಲ, ಮತ್ತೆ ಅಂತರ್ಜಲಕ್ಕೂ ಕೂಡ ಆಗುವುದಿಲ್ಲ. ಇದರಿಂದ ಅವಗುಣ ವೈಪರೀತ್ಯವನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಯಾವ ಸಮಯದಲ್ಲಿ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಸಿಂಪರಣೆ ಮಾಡಲಿಕ್ಕೆ ತಾವು ಸಲಹೆ ನೀಡ್ತೀರಿ? ಸರ್, ನ್ಯಾನೋ ಯೂರಿಯಾ ಅಂತ ಒಂದೇ ಅಲ್ಲ, ನಾವು ಯಾವುದೇ ರೀತಿಯ ಕೆಮಿಕಲ್ ಅಂಶ ಆಗಿರ್ಬೋದು ಸ್ಪ್ರೇಯಿಂಗ್ ಅಂತ ತೆಗೆದುಕೊಂಡಾಗ ನಾವು ಯಾವತ್ತೂ ಬೆಳಗಿನ ಜಾವ 6-10:30 ಒಳಗೆ ಯಾವುದೇ ರೀತಿಯ ಸ್ಪ್ರೇ ಇದ್ರೂ ಅದನ್ನ ಮುಗಿಸಿಕೊಳ್ಬೇಕು. ನಂತರ ಮಧ್ಯಾಹ್ನ 3:30 ಸಂಜೆ 5:30-6 ಗಂಟೆವರೆಗೂ ನಾವು ತೆಗೆದುಕೊಳ್ಳಬೇಕು. ಸ್ಪ್ರೇ ಮಾಡಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತ ಅಂದ್ರೆ ಹೆಚ್ಚು ಗಾಳಿ ಇರಬಾರ್ದು. ಕೊಡಗಿನಲ್ಲಿ ಹೆಚ್ಚು ಗಾಳಿ ನಾನು ಎಲ್ಲೂ ಕಂಡಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ಕಡೆಯೂ ಮರಗಳು ಇರುವುದರಿಂದ ಶೇಡ್ ಟ್ರೀಸ್ ಅಂತ ಕರಿತೀವಿ, ಅದಿರುವುದರಿಂದ ದಿನದಲ್ಲಿ ಬಹುತೇಕ ಗಂಟೆಗಳಲ್ಲಿ ಗಾಳಿ ಸ್ವಲ್ಪ ಕಡಿಮೆ ಇರ್ತದೆ. ನಾನು ಹೇಳಿದ ಸಮಯದಲ್ಲಿ 6-10:30 ಮತ್ತೆ 3:30-6 ಗಂಟೆವರೆಗೆ ಗಾಳಿಯ ವೇಗ ಹೆಚ್ಚಿರುವುದಿಲ್ಲ. ಒಂದು ಇನ್ನೊಂದೇನು ಅಂದ್ರೆ ಇಲ್ಲಿ ತಂಪಾಗಿರುವುದರಿಂದ ಬಿಸಿಲು ಕೂಡ ಇರುವುದಿಲ್ಲ. ನಾವು ಯಾವುದೇ ಕೆಮಿಕಲ್ ಬಳಸಬೇಕಾದ್ರೆ ಒಂದು ಗಾಳಿ, ಇನ್ನೊಂದು ಬಿಸಿಲು, ಈ ಎರಡು ಅಂಶವನ್ನು ನೆನ್ಪಿಟ್ಕೋಬೇಕು. ಅತಿ ಹೆಚ್ಚು ಬಿಸಿಲು ಇದ್ರೂ ನಾವು ಸ್ಪ್ರೇ ಮಾಡಬಾರ್ದು, ಅತಿ ಹೆಚ್ಚು ಗಾಳಿ ಇದ್ರೂ ಸ್ಪ್ರೇ ಮಾಡಬಾರ್ದು. ಇನ್ನೊಂದೇನು ಅಂತ ಅಂದ್ರೆ ಸ್ಪ್ರೇ ಮಾಡಿದ ನಂತರ 2 ಗಂಟೆಗಳ ಕಾಲಾವಕಾಶ ಇರಬೇಕು. ಅವಾಗ ಗಿಡಗಳು ಸಂಪೂರ್ಣವಾಗಿ ಅದನ್ನು ತೆಗೆದುಕೊಳ್ಳುತ್ತವೆ. ನ್ಯಾನೋ ಯೂರಿಯಾ ಆಗಿರ್ಬೋದು, ಯಾವುದೇ ಕೀಟನಾಶಕ, ರೋಗನಾಶಕ, ಕಳೆನಾಶಕ, ಯಾವುದೇ ರೀತಿಯ ಕೆಮಿಕಲ್ ಬಳಸಿದ್ರು ಇದು ನಾವು ಏನಂತ ಅಂತೀವಿ ಅಂದ್ರೆ ಪ್ರಿನ್ಸಿಪಲ್ಸ್ ಅಂತ ಅಂತೀವಲ್ಲ, ಅದೇ ರೀತಿ ಇದು ಕೈಗೊಳ್ಳಬೇಕಾಗುತ್ತದೆ. ಬೇರೆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅಥವಾ ಉಪಕಾರಿ ಜೀವಿಗಳಿಗೂ ಈ ನ್ಯಾನೋ ಯೂರಿಯಾದ ಸಿಂಪರಣೆಯಿಂದ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಹೇಳ್ತೀರಾ? ಖಂಡಿತವಾಗಿ ಸರ್, ಯಾವುದೇ ರೀತಿಯ ತೊಂದರೆಯನ್ನು ಪ್ರಾಣಿ ಪಕ್ಷಿ ಗಿಡಗಳಿಗೆ ಯಾವುದೇ ರೀತಿಯಾದ ತೊಂದರೆಯನ್ನು ನ್ಯಾನೋ ಯೂರಿಯಾದಿಂದ ನೋಡಲು ಸಿಗುವುದಿಲ್ಲ. ಈಗ ಅದೇ ಯೂರಿಯಾ ಬಳಸಿದ್ರೆ ಈಗ ನಾವು ಆಲ್ರೆಡಿ ಡ್ಯಾಮೇಜ್ ಮಾಡಿದೀವಿ, ನಷ್ಟವನ್ನು ಉಂಟು ಮಾಡಿದೀವಿ, ಅದನ್ನ ನಾವು ಈ ನ್ಯಾನೋ ಯೂರಿಯಾ ಬಳಸೋದ್ರ ಮುಖಾಂತರ ಅದನ್ನ ರಿಕವರ್ ಮಾಡಬಹುದು. ಇದು ಬೇರೆ ಬೇರೆ ಬೆಳೆಗಳಲ್ಲಿ ಬಳಕೆ ಮಾಡ್ಕೊಳ್ಬಹುದಲ್ವಾ, ಈ ತರಕಾರಿ ಅಥವಾ ಪ್ಲಾಂಟೇಶನ್ ಬೆಳೆಗಳು, ಆಹಾರ ಧಾನ್ಯ ಬೆಳೆಗಳು, ಇನ್ನು ಬೇರೆ ಬೇರೆ ಎಲ್ಲಾ ರೀತಿಯ ಬೆಳೆಗಳಿಗೂ ಇದು ಉಪಯೋಗ ಆಗ್ತದಂತ ಹೇಳ್ತೀರಾ? ಖಂಡಿತ ಸರ್, ಎಲ್ಲಾ ರೀತಿಯ ಬೆಳೆಗಳಲ್ಲೂ ನಾವು ಉಪಯೋಗಿಸಬಹುದು. ಈಗ ನಮ್ಮ ಕೇಂದ್ರ ಸರ್ಕಾರವು ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥಾನ ಸಂಸ್ಥೆ ಇದೆ, ಅದಕ್ಕೆ 2 ಮೆಮೊರಾಂಡಮ್ ಆಫ್ ಅಗ್ರಿಮೆಂಟ್ ಆಗಿದ್ದಾರೆ. ಅದರಲ್ಲಿ ಇವಾಗ 45 ವಿವಿಧ ಬೆಳೆಗಳಲ್ಲಿ ನ್ಯಾನೋ ಯೂರಿಯಾದ ಉಪಯೋಗಗಳು ಮತ್ತು ಅದರ ಮಹತ್ವ ಹೇಗೆ ಇಳುವರಿ ಹೆಚ್ಚು ಮಾಡುತ್ತದೆ ಇದರ ಬಗ್ಗೆ ಸ್ಟಡಿ ನಡೀತಾ ಇದೆ. ಆದರೆ ಭತ್ತ ಮತ್ತು ಗೋಧಿಯಲ್ಲಿ 10% ಅಷ್ಟು ಇಳುವರಿ ಹೆಚ್ಚಾಗಿರುವ ನ್ಯಾನೋ ಯೂರಿಯಾದಲ್ಲಿ ಕೇವಲ ಸಾರಜನಕ ಅಂಶ ಮಾತ್ರ ಇರುತ್ತದೆ, ಅದು 40,000 ppm 4% ನಷ್ಟು ಸಾರಜನಕದ ಅಂಶವನ್ನು ನೋಡಲು ಸಿಗುತ್ತೆ. ಒಳ್ಳೆಯದೇ ಹರೀಶ್ ಅವರೇ, ನ್ಯಾನೋ ಯೂರಿಯಾದ ಒಂದು ಉತ್ಪಾದನೆ ಮತ್ತು ಇದರ ಬಗ್ಗೆ ಸರ್ಕಾರ ಕೈಗೊಂಡಿರುವ ಕ್ರಮ, ಆಚೀಚಿನ ಸಂಗತಿಗಳು, ಪರಿಸರದ ಹಿತದೃಷ್ಟಿಯಲ್ಲಿ ರೈತರಿಗೂ ಅನುಕೂಲ ಆಗುವ ವಿಚಾರವಾಗಿರೋ ನ್ಯಾನೋ ಯೂರಿಯಾ ನೆರವಾಗ್ತದೆ, ಸಹಕಾರಕ್ಕೆ ಬರುತ್ತೆ, ಈ ಬಗ್ಗೆ ತಾವು ಸಲಹೆಗಳನ್ನು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಿರಿ. ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೆಳಗರೆ, ಇದುವರೆಗೆ ನ್ಯಾನೋ ಯೂರಿಯಾ ಈ ಕುರಿತು ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ MN ಹರೀಶ್ ಅವರು. ಸಂಪರ್ಕಕ್ಕೆ ಸಂಖ್ಯೆ ಹೇಗಿದೆ? 9817849897. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,750 ರೂಪಾಯಿಂದ 16,000 ರೂಪಾಯಿ, ಅರಬಿಕಾ ಚೆರಿ 8,700 ರೂಪಾಯಿಂದ 9,000 ರೂಪಾಯಿ, ರೋಬಸ್ಟ ಪಾರ್ಚ್ಮೆಂಟ್ 9,500 ರೂಪಾಯಿಂದ 9,800 ರೂಪಾಯಿ, ರೋಬಸ್ಟ ಚೆರಿ 4,500 ರೂಪಾಯಿಂದ 4,700 ರೂಪಾಯಿ, ಅಡಿಕೆ ಧಾರಣೆ ಹಳೆ ಅಡಿಕೆ ಕ್ವಿಂಟಾಲ್ಗೆ 50,000 ರೂಪಾಯಿಂದ 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 38,000 ರೂಪಾಯಿಂದ 47,000 ರೂಪಾಯಿ, ಏಲಕ್ಕಿ ಧಾರಣೆ 1 kg 450 ರಿಂದ 650 ರೂಪಾಯಿ, ಕಾಳುಮೆಣಸು 1 kg 470 ರಿಂದ 495 ರೂಪಾಯಿ, ಶುಂಠಿ ಧಾರಣೆ ಕ್ವಿಂಟಾಲ್ಗೆ 2,800 ರೂಪಾಯಿಂದ 3,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದಾಗಿದೆ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ರೈತಧ್ವನಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗಲಿಕ್ಕಿದೆ. ನಾಳೆ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮುಕಾಂಬಿಕ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದ್ತಾ ಇರೋ ಕರ್ನಾಟಕ ಡೀನಾ ದೇವಯ್ಯ. ಜೊಂಪೆ ಮುಖ್ಯಾಂಶಗ. ಜುಲೈ 30ರಂದು ಅರೆಭಾಷೆ ಪದಕೋಶ ಬಿಡುಗಡೆ ಜಂಬಾರ. ಹರ್ ಘರ್ ತಿರಂಗ ಅಭಿಯಾನ ಯಶಸ್ವಿಗೊಳಿಸಿ ವಂದಿತಾ ಶರ್ಮಾ ಕರೆ. ಜೊಂಪೆನ ವಿವರ. ಕರ್ನಾಟಕ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ಸಂಸ್ಕೃತಿ ಮತ್ತು ಪದಕೋಶ ಬಿಡುಗಡೆ ಜಂಬಾರ ಜುಲೈ 30ರಂದು ಬೆಳಗ್ಗೆ 11:15 ಕೊಡಗು ಗೌಡ ಸಮಾಜದಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷರು, ಹಾಗೆ ಶಾಸಕರಾದ ಕೆಜಿ ಬೋಪಯ್ಯ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. August 13-15 ತಮ್ಮ ಮನೆಗಳ ಮೇಲೆ ತ್ರಿವರ್ಣ ಧ್ವಜನ ಹಾರಿಸಿ ಹರ್ ಘರ್ ತಿರಂಗ ಅಭಿಯಾನನ ಯಶಸ್ವಿ ಮಾಡುವಂಗೆ ಸರ್ಕಾರಿ ನೌಕರರಿಗೆ ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅವು ಕರೆ ಕೊಟ್ಟು ರಾಜ್ಯಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ವಿಧಾನಸೌಧದ ಸಮ್ಮೇಳನ ಸಭಾಬಾಡಿಯಲ್ಲಿ ಇಂದು ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ಅವು ಮಾತಾಡಿದವು. ತಮ್ಮ ಮನೆಗಳ ಮೇಲೆ ರಾಷ್ಟ್ರಧ್ವಜ ಹಾರಿಸಿ ಇಡೀ ದೇಶಕ್ಕೆ ಮಾದರಿ ಹಾಕಿ ರಾಜ್ಯ ಸರ್ಕಾರಿ ನೌಕರರಿಗೆ ಇದೊಂದು ಸದಾವಕಾಶದ ಅವು ಹೇಳಿದವು. ಪ್ರಸಕ್ತ 2022-23 ಸಾಲಿಗೆ ಎಂಫಿಲ್ ಪಿಎಚ್ಡಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ಗಾಗಿ ಅರ್ಜಿ ಕರೆದಳು. 2022-23 ಸಾಲಿಗೆ ಕೊಡಗು ಜಿಲ್ಲೆನ ಅಲ್ಪಸಂಖ್ಯಾತರ ಮುಸ್ಲಿಂ ಜೈನ್ ಕ್ರಿಶ್ಚಿಯನ್ ಪಾರ್ಸಿ ಸಿಖ್ ಸಮುದಾಯದ ಎಂಫಿಲ್ ಪಿಎಚ್ಡಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಫೆಲೋಶಿಪ್ ಅನುದಾನ ಕೊಡುಗೆ ಸೇವಾ ಸಿಂಧು ಮೂಲಕ ಅರ್ಜಿ ಕರೆದಳು. ಅರ್ಜಿ ಕೊಡುಗೆ ಕಡೆ ದಿನ August 16 ಆಗುತ್ತು. ಹೆಚ್ಚಿನ ವಿವರಕ್ಕೆ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಮೌಲಾನಾ ಆಜಾದ್ ಭವನ ಎಫ್ಎಂಸಿ ಕಾಲೇಜು ಹತ್ತಿರ ಮಡಿಕೇರಿ ಇಲ್ಲಿನ ಸಂಪರ್ಕಿಸಿದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾಧಿಕಾರಿ ಮಮತಾವು ತಿಳಿಸಳು. ಪರಿಶಿಷ್ಟ ಜಾತಿ ವರ್ಗದ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳ ಅಭಿವೃದ್ಧಿಗೆ ಸರ್ಕಾರ ಜಾರಿ ಮಾಡಿರುವ ಯೋಜನೆಗಳ ಕಾರ್ಯರೂಪಕ್ಕಾಗಿ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿ ಮಾಡಿದಳು. ಈ ಸಮಿತಿಗೆ ಸದಸ್ಯರನ್ನ ಸೇರಿಸಿಕೆ ಅರ್ಜಿ ಕರೆದಳು. ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಗೆ ಪರಿಶಿಷ್ಟ ಜಾತಿ ವರ್ಗದ ಅಲೆಮಾರಿ ಅರೆ ಅಲೆಮಾರಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಸಮುದಾಯಗಳ ಜನಾಂಗದವು ಅರ್ಜಿ ಕೊಡಕ್ಕೆ ಅರ್ಜಿಗಳನ್ನ August 10 ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿ ಕೋಶ ಮಡಿಕೇರಿ ಇಲ್ಲಿಗೆ ತಲುಪಿಸಕತ ಅಲೆಮಾರಿ ಅಭಿವೃದ್ಧಿ ಕೋಶದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಳು. ಐಗೂರು ಎಸಳೂರು ಮತ್ತು ಬಿಳಿಗೇರಿಯಲ್ಲಿರುವ ಸಂಬಾರ ಮಂಡಳಿನ ಇಲಾಖಾ ನರ್ಸರಿಗಳಲ್ಲಿ ಒಳ್ಳೆ ಗುಣಮಟ್ಟದ ಸಂಬಾರ ನಾಟಿ ಸಾಮಗ್ರಿಗೆ ಸಿಕ್ಕಿದೆ. ಕೊಡಗು ಜಿಲ್ಲೆನ ರೈತರು ಈ ಹಂಗಾಮಲ್ಲಿ ನಾಟಿ ಮಾಡಿಕೆ ಗಿಡಗಳನ್ನ ತಕ್ಕಣಕ್ಕೆ ಏಲಕ್ಕಿ ಪ್ರತಿ ಬೀಜಕ್ಕೆ ರೂಪಾಯಿ 12, ಪ್ರತಿ ಏಲಕ್ಕಿ ಕ್ಲೋನಲ್ ಸಕ್ಕರ್ಗೆ 65 ರೂಪಾಯಿ, ಹಂಗೆ ಬ್ಲಾಕ್ ಪೇಪರ್ ರೂಟೆಡ್ ಕಟ್ಟಿಂಗ್ಸ್ ರೂಪಾಯಿ 7 ಮತ್ತು ಕರಿಮೆಣಸ ನ್ಯೂಕ್ಲಿಯಸ್ ಮೆಟೀರಿಯಲ್ ರೂಪಾಯಿ 15 ದರ ನಿಗದಿ ಮಾಡಿದಳು. ಬೆಂಗಳೂರು ಭೂಸೇನಾ ಭರ್ತಿ ಕಾರ್ಯಾಲಯ ಇವರ ವತಿಯಿಂದ ಅಗ್ನಿವೀರ್ ಸೇನಾ ನೇಮಕಾತಿ ರ್ಯಾಲಿ August 10-22 ಹಾಸನದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಿದೆ. ಸಾಮಾನ್ಯ, ಕರ್ತವ್ಯ, ತಾಂತ್ರಿಕ, ಲಿಪಿಕ, ಗುಮಾಸ್ತ, ಸ್ಟೋರ್ ಕೀಪರ್, ಟೆಕ್ನಿಕಲ್, ಹಂಗೆ ಟ್ರೇಡ್ಸ್ಮನ್ಗಳಿಗಾಗಿ ಆಯ್ಕೆ ಮಾಡಿವೆ. 17 ವರ್ಷ 6 ತಿಂಗಳಿಂದ 23 ವರ್ಷದ ಒಳಗಿರುವ ಅರ್ಹ ಪುರುಷ ಅಭ್ಯರ್ಥಿಗ July 30 ಆನ್ಲೈನ್ಲಿ ಅರ್ಜಿ ಕೊಡಕ್ಕೆ. ಹೆಚ್ಚಿನ ವಿವರಕ್ಕೆ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರಾದ ಬಾಲಸುಬ್ರಹ್ಮಣ್ಯವು ತಿಳಿಸು ಅವರನ್ನ ಸಂಪರ್ಕಿಸಕ್ಕೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕ್ರೀಡಾ ಕ್ಷೇತ್ರದಲ್ಲಿ ಅಸಾಧಾರಣ ಮತ್ತು ಕ್ರೀಡಾ ಇಲಾಖೆನ ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿಭೆ ಮಾಡಿರುವ ರಾಜ್ಯದ ಕ್ರೀಡಾಪಟುಗಳಿಗೆ ಏಕಲವ್ಯ ಪ್ರಶಸ್ತಿನ ಹಂಗೆ ಜೀವಮಾನ ಸಾಧನೆ ಪ್ರಶಸ್ತಿ ಕೊಟ್ಟು ಗೌರವಿಸುವೆ. ಅದರಿಂದ ಕ್ರೀಡಾ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆ ಮಾಡಿರುವ ರಾಜ್ಯದ ಪ್ರತಿಭಾನ್ವಿತ ಅರ್ಹ ಕ್ರೀಡಾಪಟುಗ 2021 ಸಾಲಿನ ಏಕಲವ್ಯ ಪ್ರಶಸ್ತಿಗೆ ಅರ್ಜಿ ಕೊಡಿಕೆ. ಅರ್ಜಿಗಳನ್ನ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಮಡಿಕೇರಿ ಇಲ್ಲಿಂದ ತಕ್ಕೊಂಡು August 5 ಸಲ್ಲಿಸಕತ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ನಿರ್ದೇಶಕರು ತಿಳಿಸಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಈಗ ಜಾಹೀರಾತುಗಳು. ಮರೆನಾಡು ಪ್ರೌಢಶಾಲೆ ಬಿರುನಾಡಿ ಈ ವಿದ್ಯಾಸಂಸ್ಥೆಯ ಮಹಾಸಭೆಯು August 1 ಸೋಮವಾರ ಪೂರ್ವಾಹ್ನ 11 ಅಧ್ಯಕ್ಷರಾದ ಶ್ರೀ ಕಾಳಿಮಾಡ ಜೆ ಹಾಲಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ನಾಡಿನ ವಿದ್ಯಾಭಿಮಾನಿಗಳೆಲ್ಲ ಮಹಾಸಭೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಆಡಳಿತ ಮಂಡಳಿ ಕೋರಿದೆ. ನಾಸ್ ಫರ್ನಿಚರ್ನಲ್ಲಿ ಗ್ಲಾಸ್ ಡೈನಿಂಗ್ ಸೆಟ್, ವುಡನ್ ಕಾಟ್, ಕಾರ್ನರ್ ಸೋಫಾ, ವುಡನ್ ಸೋಫಾ, ಡ್ರೆಸ್ಸಿಂಗ್ ಮಿರರ್, ಎಲ್ಇಡಿ ಸ್ಟ್ಯಾಂಡ್, ವುಡನ್ ಆಲ್ಮೆರಾ, ನಂದಿ ಟೀಕುಟ್ ಸೋಫಾ ಸೆಟ್. ನೀವು ಬಯಸಿದ ಅಳತೆಗೆ ತಕ್ಕಂತೆ ಫರ್ನಿಚರ್ ಗಳನ್ನು ರಿಯಾಯಿತಿ ದರದಲ್ಲಿ ಮಾಡಿಕೊಳ್ಳಲಾಗುವುದು. ನಾಸ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. ವಿರಾಜ್ಪೇಟೆಯಲ್ಲಿದೆ ಅಂಬಿಕಾ ಸಾಲಿಟೇರ್ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್. ಇಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ರೂಮ್ಸ್, ಪಾರ್ಟಿ ಹಾಲ್ ಲಭ್ಯ, ಕ್ಯಾಟರಿಂಗ್ ಸರ್ವಿಸ್ ಕೂಡ ಇದೆ. ಸಂಪರ್ಕಿಸಿ ಅಂಬಿಕಾ ಸಾಲಿಟೇರ್ ಹೋಟೆಲ್, ಮಲಬಾರ್ ರೋಡ್, ಮೀನ್ಪೇಟೆ, ವಿರಾಜ್ಪೇಟೆ. ಮೊಬೈಲ್ 9448217436 ಅಥವಾ 7760577586. ಅಂದ ಚಂದದ ಉತ್ತಮ ಕ್ವಾಲಿಟಿಯ ವಾಲೈನ್ ಫ್ಲೋರ್ ಟೈಲ್ಸ್, ಸಿಪಿ ಫಿಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್ ಮಾನ್ಸೂನ್ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ರೇಟ್ನಲ್ಲಿ ಖರೀದಿಸಲು ಬನ್ನಿ. ಪ್ರಿನ್ಸ್ ಮಾರ್ಬಲ್ಸ್, ಕಾವೇರಿ ಲೇಔಟ್, ಮಡಿಕೇರಿ. ಕಾಲ್ 9999000451. ಕೆವಿಜಿ ಪಾಲಿಟೆಕ್ನಿಕ್ ಸುಳ್ಯ, ಇಲ್ಲಿ 2022-23 ಸಾಲಿನ ಪ್ರಥಮ ವರ್ಷದ ಡಿಪ್ಲೊಮಾ ತರಗತಿಗಳಿಗೆ ಪ್ರವೇಶಾತಿ ಆರಂಭವಾಗಿ ಎಲ್ಲಾ ಕೋರ್ಸ್ಗಳು ಭರ್ತಿಯಾಗಿ ಸಿವಿಲ್ ಹಾಗೂ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ಗಳಿಗೆ ಕೆಲವೇ ಕೆಲವು ಸೀಟ್ಗಳು ಲಭ್ಯವಿದೆ. ಆಸಕ್ತರು ಸಂಪರ್ಕಿಸಿ ಕೆವಿಜಿ ಪಾಲಿಟೆಕ್ನಿಕ್ ಸುಳ್ಯ. ಮಕ್ಕಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ 14ನೇ ಹಣಕಾಸು ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನೆ ಕಾರ್ಯಕ್ರಮ ನಾಳೆ ಶನಿವಾರ ಪೂರ್ವಾಹ್ನ 10 ಗಂಟೆಗೆ ಪಂಚಾಯಿತಿ ಸಭಾಂಗಣದಲ್ಲಿ ನೋಡಲ್ ಅಧಿಕಾರಿ ಶ್ರೀ ಹೆಚ್ ಎ ಮೋಹನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪಂಚಾಯಿತಿ ಅಧ್ಯಕ್ಷ ಶ್ರೀ ಕನ್ನಿಕಂಡ ಶ್ಯಾಮ್ ಸುಬ್ಬಯ್ಯ ಅವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರಲ್ಲಾಗಮಿಸಿ ಸಲಹೆ ಸೂಚನೆ ನೀಡುವಂತೆ ಮಕ್ಕಂದೂರು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಜನಮನ ಗದ್ದಂತ ಕೊಡವ ಸಿನಿಮಾ ತೇಂಬಾಡು ಇದೇ ಜುಲೈ 31, ಆಗಸ್ಟ್ 1 ದಂಡ ಪಿಂಜ 4ನೇ ತಾರೀಕು ಪೊನ್ನಂಪೇಟೆ ಕೊಡವ ಸಮಾಜದ ಪಲಾಕ 11:30 ಮಜ್ಜನ ದಂಡರೆ 4:30 ಪಿಂಜ 6:30 ಪ್ರದರ್ಶನ ಕಂಡುಂಡು. ನಾಡ್ರ ಮಾಜನೆಲ್ಲ ಬಂತು ನೋಟಿತ್ತು ಒತ್ತಾಸೆ ತಾರಿಯಿಂದ ಕಟ್ಟಿಂಡಿತ್ತು ತೇಂಬಾಡು ಸಿನಿಮಾ ತಂಡ. ನರಿಯಂದಡ ಗ್ರಾಮ ಪಂಚಾಯಿತಿಯ 2021-22 ಸಾಲಿನ 2ನೇ ಹಂತದ ಸಾಮಾಜಿಕ ಪರಿಶೋಧನಾ ಗ್ರಾಮಸಭೆ ಇದೇ ಜುಲೈ 30ರಂದು ಶನಿವಾರ ಪೂರ್ವಾಹ್ನ 11 ಗಂಟೆಗೆ ಚಿಯಂಡಾಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ನೋಡಲ್ ಅಧಿಕಾರಿಯವರಾದ ಶ್ರೀ ಬಾಲಕೃಷ್ಣ ರೈ, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಮಡಿಕೇರಿ ತಾಲೂಕು ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಬಿದ್ದಂಡ ಎಂ ರಾಜೇಶ್ ಅವರ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ನರಿಯಂದಡ ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ಇದೇ ಜುಲೈ 15ರಿಂದ ಆಗಸ್ಟ್ 14ರವರೆಗೆ ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್, ತ್ವರೆ ಮಾಡಿ. ಪಿಎಸ್ಆರ್ ಸಿಲ್ಕ್ ಸೈನ್ ಸ್ಯಾರೀಸ್ ಮೈಸೂರು ಮತ್ತು ಮಂಗಳೂರು. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ನಿಧನ ಸುದ್ದಿ. ಬೋಟೋಳಿ ಗ್ರಾಮತ್ರ ಅಮ್ಮಣ ಕುಟ್ಟಂಡ ಬಾಬು ತಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 94 ಬೈತ್ರ ಅಮ್ಮಣ ಕುಟ್ಟಂಡ ಬಾಬು ತಪ್ಪ ಅಯ್ಯಂಡ ಆಖಿರಿ ಕಾರ್ಯ ನಾಳೆ ಮಜ್ಜಣ 1 ಗಂಟೆರೆ ಮೀದ ಒಕ್ಕ ಕ್ಯಾಕೊಳತು ನಡಪಂದು ಒಕ್ಕಕಾರ ಅರಿಚಿಟ್ಟಿತೆ. ಚೇಲಾವರ ಗ್ರಾಮದ ಕಬ್ಬೆ ನಿವಾಸಿ ಬಿಎ ಶೀನಪ್ಪ ಅವರು ಇಂದು ನಿಧನರಾಗಿದ್ದಾರೆ. 72 ವರ್ಷ ಪ್ರಾಯದ ಬಿಎ ಶೀನಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆ ಒಳಗೆ ಚೇಲಾವರ ಕಬ್ಬೆಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿನೋಳು ಉಚ್ಚಟ್ಟಂಗಡ ರವಿಸುಬಯ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂಡ ಮುಂದಾಳ ನಂತರ ಕೇಂದ್ರ ಸರ್ಕಾರ ದೇಶದ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿಡೋಕೆ ಪೆರ್ತ ಮೇನಸು ವಹಿಸಿಕೊಂಡು ಶಾಸಕ ಕೆಜಿ ಬೋಪಯ್ಯ ಅಭಿಪ್ರಾಯ ಬಂದಿತ್ತು. ಇಂದು ಮಡಿಕೇರಿಯಲ್ಲಿ ನಡೆದ ಉಜ್ವಲ ಭಾರತ ಉಜ್ವಲ ಭವಿಷ್ಯ ವಿದ್ಯುತ್ ಮಹೋತ್ಸವ ಕಾರ್ಯಕ್ರಮ ಕೊರವಕಾರಿಕೆ ವಹಿಸಿಕೊಂಡು ತಕ್ಕ ಬಂದ ಹಿಂಗ 2.48 ಲಕ್ಷ ಮೆಗಾವ್ಯಾಟ್ ರಚಕ ಉತ್ಪಾದನೆ ಆಯ್ನಿಜ ವಿದ್ಯುತ್ ಈಗ 4 ಲಕ್ಷ ಮೆಗಾವ್ಯಾಟ್ ರಚಕ ಉತ್ಪಾದನೆ ಆಯ್ನುಂಡು. ಓರು ರಾಷ್ಟ್ರ ಓರು ಜಾಲ ಯೋಜನೆಯಲ್ಲಿ ಇಡೀ ದೇಶದ 1,63,000 ಓರ ವಿದ್ಯುತ್ ಪರಿವರ್ತಕತನ ಸ್ಥಾಪನೆ ಮಾಡಿತು. ಎಲ್ಲ ಮನೆ ಮನೆಗೆ ಕರೆಂಟ್ ಬಳಬೇಕು ಸರ್ಕಾರ ಪ್ಯಾಚಾಡಿತು. ಇಂಡ ಕುಟ್ಟಕ್ಕೆ ಸೋಲಾರ್ ವಿದ್ಯುತ್ ಸಂಪರ್ಕಕ್ಕೂ ಅವರ ಒತ್ತು ಕೊಡ್ತಾನುಂಡು. ಈಗಾಗಲೇ ಜಿಲ್ಲೆಯ ಶ್ರೀಮಂಗಲ ಪಿಂಜ ಹಾನಗಲು ಸೆಟ್ಟಹಳ್ಳಿಯಲ್ಲಿ 66 ಕೆವಿ ವಿದ್ಯುತ್ ಉಪಕೇಂದ್ರ ಮಾಡಿನುಂಡು. ಇನ್ನೂ ಚೆನ್ನಾಗಿ ಜಾಗತೆ ಇಂಥ ಉಪಕೇಂದ್ರ ಸ್ಥಾಪನೆ ಮಾಡುವ ಅಂದಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ತಕ್ಕಬರಂದಿತ್ತು. ಕೊಡಗು ಜಿಲ್ಲೆಯಲ್ಲಿ 100 ವಿದ್ಯುತ್ ಬಿಲ್ ಕಟ್ಟುವ ಅದನ್ನು ಅರ್ಜೆಂಟ್ ಜಿಲ್ಲೆಯ ಜನಕ್ಕೆ ದಿನ ಇಡೀ ವಿದ್ಯುತ್ ಇಪ್ಪನೆಗೆ ಮಾಡೋಕೆ ಇಲಾಖೆ ಕ್ರಮ ಹೊಡ್ತವಣು ನನಚಿ. ಮಡಿಕೇರಿ ನಗರಸಭೆ ಅಧ್ಯಕ್ಷ ನೆರವಂಡ ಅನಿತಾ ಪೋಯೆ ತಕ್ಕಬರಂದಿತ್ತು. ರೈತಾಂಗಕ್ಕೆ 10 HP ಪಂಪ್ಸೆಟ್ಗೆ ಬಣ್ಣ ವಿದ್ಯುತ್ ಕೊಡಬೇಕು ಸರ್ಕಾರ ಒತ್ತಂಡ ನೋಡು ಬಳಕಾರ ಪ್ರಯೋಜನ ಅಪ ಅನಿಸಿ ವಿದ್ಯುತ್ ಇಲಾಖೆ ಅಧಿಕಾರಿಯ ವೇದಿಕೆಯಲ್ಲಿ ಹಾಜರಿಂಜಿತು. ಈ ನೆರೆದು ಕೊಡಗು ಜಿಲ್ಲೆ ವಿದ್ಯಾಸಾಗರ ಕಲಾತಂಡದರ ಬೀದಿ ನಾಟಕ, ಭಾರತೀಯ ವಿದ್ಯಾಭವನ, ಕೊಡಗು ವಿದ್ಯಾಲಯ ಮಕ್ಕಳ ಸಾಂಸ್ಕೃತಿಕ ಪ್ರದರ್ಶನ ಇಂಜತು. ಆಗಸ್ಟ್ 13ರಿಂದ 15ಗಂತನೇ ತಂಗಡ ಎಲ್ಲಾಡೋ ಮನೆಯಲ್ಲಿ ಭಾರತ ಹತ್ರ ತ್ರಿವರ್ಣ ಬಾವುಟತನ ಪಾರ್ಚಿಟ್ಟಿತ್ತು. ಹರ್ ಘರ್ ತಿರಂಗ ಅಭಿಯಾನತನ ಯಶಸ್ವಿ ಮಾಡೋಣ ಎಲ್ಲ ಸರ್ಕಾರಿ ಚಾಕರಿಕಾರಕ್ಕೆ ರಾಜ್ಯತರ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಅರಿಚಿಟ್ಟಿತೆ. ತಂಗ ತಂಗಡ ಮನೆಯಲ್ಲಿ ಭಾರತ ಹತ್ರ ಬಾವುಟ ಪಾರ್ಚಿಟ್ಟಿದ್ದು ಇಡೀ ದೇಶಕ್ಕೆ ಮಾದರಿ ಆಪಕ್ಕೆ ರಾಜ್ಯ ಸರ್ಕಾರದ ಚಾಕರಿಕಾರಕ್ಕೆ ಇದರ ನಲ್ಲ ಅವಕಾಶ ಅಂದ ಹಿಂಗ ಸ್ವಾತಂತ್ರ್ಯ ದಿನಾಚರಣೆಯ ಏರ್ಪಾಡಕ್ಕೆ ಸಂಬಂಧಪಟ್ಟ ಮುಪ್ಪಡ ಸಭೆಯಲ್ಲಿ ಅಣ್ಣಿತು. ಭಾರತ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ನೆನತೆವ ಈ ನೇರತ್ ಪೌಲು ಬೈಟು ಕೂಡದಕ್ಕೆ ಮೂರು ದಿನ ಇಡೀ ರಾಷ್ಟ್ರದ ಹರ್ ಘರ್ ತಿರಂಗ ಅಭಿಯಾನ ನಡಪಕ ಕರ್ನಾಟಕದ ಎಲ್ಲ ಜಿಲ್ಲೆರ ಎಲ್ಲ ಮನೆಯಲ್ಲೂ ಬಾವುಟ ಪಾರಂಡು ಅನ್ನೋದು ರಾಜ್ಯ ಸರ್ಕಾರದ ಆಸೆ. ಭಾರತದ ಎಲ್ಲ ಪ್ರಜೆಯ ಮನಸ್ಸಲ್ಲಿ ರಾಷ್ಟ್ರಭಕ್ತಿ ರಾಷ್ಟ್ರಪ್ರೇಮ ದಂಡರಟ್ಟಿ ಆಪನಕ್ಕೆ ಮಾಡೋಕೆ ಪರ್ತಿ ಪಾಲಿಸ್ಟರ್ ರೇಷ್ಮೆ ಖಾದಿರಂತ ಬಟ್ಟೆಲು ಮಾಡ್ದ ರಾಷ್ಟ್ರ ಧ್ವಜನ ಪಾರ್ಚಿಟ್ಟಿತು. ಅದನ್ನು ಕೂಡ ನಿಂದಿತು ಫೋಟೋ ಹೊಡ್ತಂಡು ಹರ್ ಘರ್ ತಿರಂಗ ಅಂತರ್ಜಾಲ ತಿಟ್ಟಿತು. ಈ ವಿಶೇಷ ಅಭಿಯಾನದ ಸಾರ್ವಜನಿಕಂಗೆ ಎಲ್ಲರೂ ತಂಗಡಲ್ಲಿ ಉಳ್ಳ ದೇಶಪ್ರೇಮತನ ಪ್ರದರ್ಶನ ಮಾಡೋಣಂದು ವಂದಿತ ಶರ್ಮಾ ಅಭಿಪ್ರಾಯ ಪರಂದಿತು. ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಕಳಿರಕೋವಲು ಅವರ ಸಾಧನೆ ಮಾಡಿದ ರಾಜ್ಯತ್ರ ಕಳಿಕಾರಕ್ಕೆ ಏಕಲವ್ಯ ಪ್ರಶಸ್ತಿ ಪಿಂಜ ಜೀವಮಾನ ಸಾಧನೆ ಪ್ರಶಸ್ತಿ ಕೊಡಬೇಕು ಅರ್ಜಿ ಹಾಕಿತು. 2021 ಕಾಲತ್ರ ಏಕಲವ್ಯ ಪ್ರಶಸ್ತಿಗೆ ಅರ್ಜಿ ಇಡೋಕೆ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಂಗಡ ಕಚೇರಿಯಿಂದ ಅರ್ಜಿ ಪಡೆದಂಡು ಆಗಸ್ಟ್ 5 ತಾರೀಕರ ಒಳಲು ಕಚೇರಿಗೆ ಎತ್ತಿಸಿಡೋಣಂದು ಇಲಾಖೆಯ ಪ್ರಕಟಣೆಯಲ್ಲಿ ಅರಿಸಿಟ್ಟಿದೆ. ಜಿಲ್ಲೆಯ ಐಗೂರು ಎಸಳೂರು ಪಿಂಜ ಬಿಳಿಗೇರಿಲುಳ್ಳ ಸಂಬಾರ ಮಂಡಳಿರ ನರ್ಸರಿಯಲ್ಲಿ ಯಾಲ ಪಿಂಜ ನಲ್ಲಮಣು ಗಿಡತನ ಗೊತ್ತು ಮಾಡಿದ ಕ್ರಯತ್ತು ಕೊಡ್ತಿತ್ತು.